ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಕೃಷಿರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ಆತ್ಮೀಯ ಕೇಳಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಡ್ಗಿಚ್ಚು ಅಥವಾ ಕಾಡಿನ ಬೆಂಕಿಯ ನಿಯಂತ್ರಣದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರೆ ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿರುವಂಥ ಬಿ ಭಾಸ್ಕರ್ ಅವರು. ನಮಸ್ಕಾರ ಭಾಸ್ಕರ್ ಅವರೇ. ನಮಸ್ಕಾರ. ಈಗ ಮೊದಲಿಗೆ ಬೇಸಿಗೆ ಬಂದಾಗಿ ಮತ್ತು ಒಣ ವಾತಾವರಣ ಇದ್ದಾಗ ಈ ಕಾಡಿನ ಬೆಂಕಿ ಅಥವಾ ಕಾಡಿನ ಗಿಚ್ಚು ಅಂತೀವಿ ನಾವು, ಕಾಡ್ಗಿಚ್ಚು ಅಂತೀವಿ, ಇದರ ಸಮಸ್ಯೆ ಸಾಕಷ್ಟು ಕಾಣ್ತಾ ಇರ್ತೀವಿ. ಹೌದು. ಈ ಕಾಡ್ಗಿಚ್ಚು ಅಂದ್ರೇನು ಅಂತ ತಾವು ಅರಣ್ಯಾಧಿಕಾರಿಗಳಾಗಿ ಹೇಗೆ ಅಭಿಪ್ರಾಯ ಪಡ್ತೀರ? ಈ ಕಾಡ್ಗಿಚ್ಚು ಅಥವಾ ಕಾಡಿನ ಬೆಂಕಿ ಅಂತ ಫಾರೆಸ್ಟ್ ಫೈರ್ ಅಂತೀವಿ. ಹೌದು. ಇದು ಏನು, ನಮ್ಮಲ್ಲಿ ಅರಣ್ಯ ಪ್ರದೇಶಗಳಿದ್ದಾವೆ, ಇವುಗಳಿಗೆ ಬೆಂಕಿ ಆಗುವಂಥದ್ದು ಸಾಮಾನ್ಯವಾಗಿ ಬೇಸಿಗೆ ಸಂದರ್ಭದಲ್ಲಿ. ಹೌದು. ತುಂಬ ಶುಷ್ಕ ವಾತಾವರಣ ಇದ್ದಾಗ ಈ ಬೆಂಕಿ ಆಗುತ್ತೆ. ಬೆಂಕಿ ಆಗಿ ಇದು ವ್ಯಾಪಿಸಿ ಇಡೀ ಕಾಡನ್ನೇ ಸುಟ್ಟು ಭಸ್ಮ ಮಾಡುತ್ತೆ. ಅಂದರೆ ವಾತಾವರಣದಲ್ಲಿ ಉಷ್ಣಾಂಶನೂ ಹೆಚ್ಚಾಗುತ್ತೆ. ಹೌದು. ಸಾಮಾನ್ಯವಾಗಿ ಹೆಚ್ಚಿನ ಮಳೆ ಬಿದ್ದಂತಹ ವರ್ಷ ಈ ವರ್ಷ ತಗೊಳ್ಳಿ. ಹೌದು. ಹೆಚ್ಚಿನ ಮಳೆ ಬಿದ್ದಂತಹ ವರ್ಷದಲ್ಲಿ ನಂತರದಲ್ಲಿ ಆ ಒಂದು ಶುಷ್ಕ ವಾತಾವರಣ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೊ ಆ ಸಂದರ್ಭದಲ್ಲಿ ಮತ್ತೆ ನಮ್ಮ ವಾತಾವರಣದಲ್ಲಿನ ಪೂರಕಾಂಶ ಗಾಳಿ ಗಾಳಿ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಈ ಕಾಡ್ಗಿಚ್ಚು ಆದಾಗ ಅದು ವ್ಯಾಪಿಸಿ ಪೂರ್ಣ ಕಾಡನ್ನು ಸುಟ್ಟು ಭಸ್ಮ ಮಾಡುತ್ತೆ. ಇದು ಮುಖ್ಯವಾಗಿ ಕಾಡ್ಗಿಚ್ಚು ಕಾಡ್ಗಿಚ್ಚು ಅಂತ ಆಗೋದು ಬಹಳ ದೊಡ್ಡ ಕಾಡಿನ ಬೆಂಕಿ ಅಂತ ಅನ್ಬೋದು. ಹೌದು. ಕಾಡ್ಗಿಚ್ಚಿಗೆ ಒಂದು ದೊಡ್ಡ ಆವಾಸ ಸ್ಥಾನದಲ್ಲಿರ್ತಕ್ಕಂತಹ ಕಾಡನ್ನೇ ಸುಟ್ಟು ಭಸ್ಮ ಆಗೋದಕ್ಕೆ ಕಾಡ್ಗಿಚ್ಚು ಅಂತೀವಿ. ಅದು ಒಂದು ಕಿಡಿಯಿಂದನೇ ಆಗೋದು, ಯಾವುದೇ ಒಂದು ಬೆಂಕಿ ಸಣ್ಣ ಕಿಡಿಯಿಂದ. ಸೊ ಕಾಡಿಗೆ ಬೀಳುವ ಬೆಂಕಿಯನ್ನು ಅದಕ್ಕೆ ನಾವು ಒಂದು ಕಾಡ್ಗಿಚ್ಚು ಅಂತೇಳಿ ಸಾಮಾನ್ಯವಾಗಿ ಕರಿತೇವೆ. ಆದರೆ ನಾವು ಅದನ್ನು ನೋಡಿದಾಗ ವ್ಯಾಪಕವಾಗಿ ವ್ಯಾಪಿಸಿ ಸಾಕಷ್ಟು ಕಾಡಿಗೆ ನಷ್ಟವನ್ನು ಉಂಟು ಮಾಡುತ್ತೆ. ಆದರೆ ಇದು ಸಣ್ಣ ಕಿಡಿಯಿಂದನೇ ಪ್ರಾರಂಭವಾಗುವಂಥದ್ದು. ಹೌದು ಹೌದು. ಈ ಕಾಡ್ಗಿಚ್ಚು ಅಥವಾ ಕಾಡಿನ ಬೆಂಕಿ ಉಂಟಾಗೋದಕ್ಕೆ ಏನು ಕಾರಣ ಅಂತೀರ? ಈಗ ಎರಡು ಕಾರಣಗಳನ್ನು ನಾವು ಹೇಳ್ಬೋದು ಅಥವಾ ಎರಡು ಭಾಗವಾಗಿ ವರ್ಗೀಕರಿಸಿರಬಹುದು. ಒಂದು ಈ ಸ್ವಾಭಾವಿಕ ಕಾರಣಗಳು ಅಂದರೆ ನ್ಯಾಚುರಲ್ ಕಾಸಸ್. ಉದಾಹರಣೆಗೆ ಈ ಸಿಡಿಲಾಗಿ ಸಿಡಿಲಿಂದ ಬೆಂಕಿ ಹತ್ಕೊಳ್ಳೋದಾಗಲಿ ಅಥವಾ ಈ ಅಗ್ನಿಪರ್ವತ ಇರುವಂಥ ದೇಶಗಳಲ್ಲಿ ಅದರ ಸ್ಫೋಟದಿಂದಾಗಿ ಲಾವಾರಸ ಹರಿದು ಅದರಿಂದ ಬೆಂಕಿ ಹತ್ಕೊಳ್ಳೋದಾಗಲಿ ಅಥವಾ ಬಂಡೆಗಳ ಉರುಳುವಿಕೆ ಅಥವಾ ಈ ಮರಗಳ ಉಜ್ಜುವಿಕೆಯಿಂದಾಗಿ ಘರ್ಷಣೆ ಉಂಟಾಗಿ ಘರ್ಷಣೆಯಿಂದ ಬೆಂಕಿ ಹತ್ತುತ್ತೆ ಅನ್ನೋದು ಇದೆಲ್ಲ ಸ್ವಾಭಾವಿಕವಾದ ಕಾರಣಗಳು. ವಿಶೇಷವಾಗಿ ಬಿದಿರಿನಂತ ಬಿದಿರಿನ ಮರಗಳು ನೀವು ಉಜ್ಜಿದಾಗ ನಾವು ಹೇಳ್ತೀವಿ. ಅದೇ ರೀತಿ ಮ್ಯಾನ್ ಮೇಡ್ ಅಥವಾ ಅಸ್ವಾಭಾವಿಕ ಕಾರಣಗಳು ಅಂದ್ರೆ ಇವುಗಳನ್ನ ನಾವು ಮಾನವ ನಿರ್ಮಿತ ಅಥವಾ ಉಂಟಾದಂತಹ ಬೆಂಕಿ ಅಂತ ತಗೊಂಡಾಗ 90% ಭಾಗದಷ್ಟು ಬೆಂಕಿ ಇದೇ ಕಾರಣಗಳಿಂದ ಆಗುವಂಥದ್ದು. ಅದು ನಾನು ಹೇಳೋದಾದರೆ 99% ಸಹ ಈ ಮಾನವ ಮಾಡುವಂತಹ ಚಟುವಟಿಕೆಗಳಿಂದನೇ ಬೆಂಕಿ ಆಗ್ತವೆ. ಇದರಲ್ಲಿ ಮತ್ತೆ ನಾವು ಎರಡು ಭಾಗಗಳನ್ನು ಮಾಡ್ಬೋದು. ಒಂದು ಆಕಸ್ಮಿಕವಾಗಿ ಆಗುವಂಥದ್ದು, ಎರಡನೇದು ಉದ್ದೇಶಪೂರ್ವಕವಾಗಿ ಬೆಂಕಿಯನ್ನು ಹಾಕುವಂಥದ್ದು. ಓಹೋ, ಉದ್ದೇಶಪೂರ್ವಕವಾಗೂ ಸಾಧ್ಯತೆ ಇರುತ್ತೆ. ಹೌದು. ಈಗ ಮಾನವ ನಿರ್ಮಿತ ಬೆಂಕಿಯಲ್ಲಿ ಈಗ ಆಕಸ್ಮಿಕ ಬೆಂಕಿ ತಗೊಳ್ತೀವಿ. ಈಗ ಯಾರೋ ಒಬ್ಬ ರಸ್ತೆಯಲ್ಲಿ ಹೋಗುವಂಥರು ಒಂದು ಬೀಡಿ ಸಿಗರೇಟನ್ನು ಸೇದಿ ಎಸೆದಾಗ ಅದರಿಂದ ಒಂದು ಬೆಂಕಿ ಆಗ್ಬೋದು. ಅದೇ ರೀತಿ ನಮ್ಮ ತೋಟದ ಬದಿಗಳಲ್ಲಿ ಕೆಲವರು ಅವರ ತೋಟವಾದ ರಕ್ಷಣೆಗೆ ಬೆಂಕಿ ಲೈನನ್ನು ಮಾಡ್ಕೊಳ್ತಾರೆ, ಒಂದು ರೇಖೆಯನ್ನು ಮಾಡಿಕೊಂಡು ಸುಟ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ತಾಗಿ ಅದು ಕಾಡಿಗೆ ವ್ಯಾಪಿಸಬಹುದು. ಅಂದರೆ ಅವರ ನಿಯಂತ್ರಣವನ್ನು ಮೀರಿ ವ್ಯಾಪಿಸಬಹುದು. ಆಮೇಲೆ ಕೆಲವು ಸರಿ ಕಾಡಿಗೆ ಶಿಕಾರಿ ಮಾಡ್ಲಿಕ್ಕೆ ಹೋಗ್ತಾರೆ, ಅಥವಾ ಜೇನು ಕೀಳಲಿಕ್ಕೆ ಹೋಗ್ತಾರೆ, ಜೇನು ಗೂಡನ್ನ ಎಬ್ಬಿಸ್ಲಿಕ್ಕೆ ಬೆಂಕಿ ಹಾಕ್ತಾರೆ. ಅಂತ ಸಂದರ್ಭದಲ್ಲಿ ಆ ಬೆಂಕಿಯನ್ನ ಪೂರ್ತಿಯಾಗಿ ನಂದಿಸದೆ ಅವರು ವಾಪಸ್ ಬಂದಾಗ ಅದರಿಂದ ಆ ಬೆಂಕಿ ಹರಡುತ್ತೆ, ಗಾಳಿಗೆ ಹರಡಿ ಕಾಡಿನ ಬೆಂಕಿ ಆಗುತ್ತೆ. ಮತ್ತೆ ಇಲಾಖೆಯವರು ಸಹ ನಾವು ಏನು ಬೆಂಕಿ ರೇಖೆಗಳನ್ನು ಮಾಡಿಕೊಂಡು ಬೆಂಕಿ ರೇಖೆ ಸುಡ್ತೀವಿ, ಅದನ್ನು ಸುಟ್ಟ ಮೇಲೆ ಅದನ್ನು ಸ್ವಚ್ಛವಾಗಿ ನಂದಿಸಿ ಬರಬೇಕು. ಅಂಥ ಸಂದರ್ಭಗಳಲ್ಲಿ ಕೆಲವು ಸರಿ ಗಾಳಿ ಒತ್ತಡ, ಗಾಳಿ ಜಾಸ್ತಿ ಇದ್ದು ಕೈ ಮೀರಿದ ಪರಿಸ್ಥಿತಿಗಳಲ್ಲಿ ಈ ಬೆಂಕಿ ಆಕಸ್ಮಿಕವಾಗಿ ವ್ಯಾಪಿಸೋದು ಉಂಟು. ಇವು ಆಕಸ್ಮಿಕ ಕಾರಣಗಳು. ಅದೇ ನೀವು ಉದ್ದೇಶಪೂರ್ವಕವಾದ ಕಾರಣಗಳು ಅಥವಾ ಡೆಲಿಬರೇಟ್ ರೀಸನ್ಸ್ ಅಂತ ಹೇಳಿದಾಗ ಇಲಾಖೆ ಮೇಲಿನ ದ್ವೇಷಕ್ಕೋಸ್ಕರ. ಈಗ ಉದಾಹರಣೆಗೆ ನಾವು ಯಾವುದೋ ಒಂದು ಊರಿನಲ್ಲಿ ಯಾರೋ ಒಂದು ಶಿಕಾರಿ ಮಾಡಿದ ಪ್ರಕರಣವನ್ನ ದಾಖಲಿಸಿರ್ತೀವಿ, ಅಥವಾ ಒಂದು ಮರ ಕಡಿದಿದ್ದಕ್ಕೆ ಅವ್ರ ಮೇಲೆ ಒಂದು ಪ್ರಕರಣವನ್ನು ದಾಖಲಿಸಿರ್ತೀವಿ, ಕಾನೂನು ಕ್ರಮ ಕೈಗೊಂಡಾಗ ಆ ಅದನ್ನ ಇಟ್ಕೊಂಡು ತೀರಿಸಿಕೊಳ್ಳಿಕ್ಕೆ ನಮ್ಮ ಮೇಲೆ ಸೆಟ್ಲಿಂಗ್ ಸ್ಕೋರ್ಸ್ ಅಂತಾರೆ, ಅದಕ್ಕೋಸ್ಕರ ಸೇಡ್ ತೀರಿಸಿಕೊಳ್ಳಕ್ಕೆ ಬೆಂಕಿಯನ್ನು ಹಾಕ್ತಾರೆ. ಆಮೇಲೆ ಈ ಹುಲ್ಲುಗಾವಲುಗಳಿರ್ತವೆ ನೋಡಿ, ಆ ಹುಲ್ಲುಗಾವಲುಗಳಲ್ಲಿ ಬೆಂಕಿ ಹಾಕಿದ್ರೆ ಅಲ್ಲಿ ಬೇಗ ಚಿಗುರು ಬರುತ್ತೆ, ಹೊಸ ಹುಲ್ಲು ಬರುತ್ತೆ. ಇದರಿಂದ ಅವರ ದನಕರುಗಳಿಗೆ ಮೇವಾಗುತ್ತೆ ಅನ್ನೋದ್ರ ಉದ್ದೇಶದಿಂದ ಹುಲ್ಲು ಚಿಗಿರ್ಲಿ ಅಂತೇಳಿ ಕಾಡಿಗೆ ಬೆಂಕಿ ಹಾಕ್ತಾರೆ. ಮತ್ತೆ ಈ ಬೇಟೆ ಮಾಡಲಿಕ್ಕೆ ಅಥವಾ ಕಳ್ಳ ಬೇಟೆ ಮಾಡೋ ಟೈಮಲ್ಲಿ ಪ್ರಾಣಿಗಳನ್ನ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಅವುಗಳ ದಿಕ್ಕನ್ನ ಬದಲಿಸೋದಕ್ಕೋಸ್ಕರ ಬೆಂಕಿಯನ್ನ ಹಾಕ್ತಾರೆ. ಇವೆಲ್ಲಾನು ಉದ್ದೇಶಪೂರ್ವಕವಾಗಿ ಮಾಡುವಂತಹ ಬೆಂಕಿ ಪ್ರಕರಣಗಳು. ಅಂದ್ರೆ ಮನುಷ್ಯನ ದುರಾಸೆಗೆ, ಅವನ ದುರ್ಗುಣಕ್ಕೆ ಕಾಡು ಬಲಿಯಾಗುತ್ತೆ ಅಂತ ಹೇಳಬಹುದು. ಹೌದು. ಇನ್ನು ಕಾಡ್ಗಿಚ್ಚಿನಿಂದ ಆಗುವಂಥ ನಷ್ಟಗಳೇನೇನು ಅಂತೀರಿ? ಈ ಕಾಡಲ್ಲಿ ನಾವು ನಷ್ಟವನ್ನು ತಿಳ್ಕೊಳ್ಳೋದಕ್ಕೆ ಮೊದಲು ಬೇರೆ ಬೇರೆ ತರಹದ ಬೆಂಕಿಗಳಾಗ್ತವೆ. ಈ ಬೆಂಕಿಗಳಲ್ಲಿ ಸಾಕಷ್ಟು ವಿಧಗಳಿದ್ದಾವೆ. ಯಾವ್ಯಾವ ಅವು ಹೇಗೆ ಅಂದರೆ, ಈ ಗ್ರೌಂಡ್ ಫೈರ್ ಅಂತೀವಿ, ನೆಲದಲ್ಲೇ ಹರಡುವಂಥ ಬೆಂಕಿ, ನೆಲದ ಬೆಂಕಿ. ಆಮೇಲೆ ಈ ಒಂದು ಮಧ್ಯಮ ವರ್ಗದ ಬೆಂಕಿ ಅಥವಾ ಒಂದು ಸ್ವಲ್ಪ ಮೇಲ್ಮೈ ಪ್ರದೇಶದಲ್ಲಿರುವಂತಹ ಗಿಡ ಮರ ಕುರ್ಚಲು ಕಾಡು ಇವುಗಳನ್ನು ಸುಡುವಂತಹ ಒಂದು ಬೆಂಕಿ, ಅಂದ್ರೆ ಒಂದು 5-6 ಅಡಿ ಎತ್ತರ ಎತ್ತರದಲ್ಲಿ ಇರುತ್ತದ್ದು. ಮೂರನೇದು ಕ್ರೌನ್ ಫೈರ್ ಅಂತೀವಿ, ಮರದ ತುದಿ ಹತ್ಕೊಂಡು, ಮರ ಪೂರ್ತಿ ಹತ್ಕೊಂಡು ಮರದ ಮೇಲೆನವರೆಗೂ ಇಂತಹ ಬೆಂಕಿ ಆಗುತ್ತೆ. ಇದು ಈಗ ಬಿದಿರು ಇರುವಂತದ್ದು ಅಥವಾ ಕಾಡಿನಲ್ಲಿ ಬೇರೆ ಕೆಲವು ಮರಗಳಿರ್ತವೆ. ಈ ಭಾಗದಲ್ಲಿ ಇಲ್ಲ, ಒಂದು ಬಲಗಿ ಅಂತ ಒಂದು ಜಾತಿಯ ಮರ ಇದೆ, ನಮ್ಮ ಕುದುರೆಮುಖ ಅಭಯಾರಣ್ಯ ರಾಷ್ಟ್ರೀಯ ಉದ್ಯಾನವನ ಭಾಗದಲ್ಲೆಲ್ಲ ಕಂಡು ಬರುತ್ತೆ. ಅದು ಹಸಿ ಮರನೇ ಹತ್ಕೊಂಡು ಉರಿಯುತ್ತೆ ಕೆಲವು ಮರಗಳು, ಆ ತರ ಜಾತಿವು. ಸೊ ಈ ಗ್ರೌಂಡ್ ಫೈರ್ ಆದಾಗ ನೆಲದಲ್ಲೇನೆ ನಾವು ಏನು ಆವರಿಸ್ಕೊಂಡು ಹೋಗುತ್ತೆ, ಅವಾಗ ಇನ್ನೂ ಸ್ವಲ್ಪ ಕೆಲವು ಸರಿ ಹುಲ್ಲು ಹಸಿ ಇರ್ಬೋದು, ಅದರಿಂದ ಹೆಚ್ಚಿನ ಇದಾಗೋದಿಲ್ಲ, ಮುಂದುವರಿಯಲ್ಲ. ಮತ್ತೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೂ ಸುಲಭ. ಸ್ವಲ್ಪ ಮೇಲ್ಮೈ ಬೆಂಕಿ ಅಥವಾ ಮಧ್ಯಮ ಹಂತದ ಬೆಂಕಿ ಆದಾಗ ಈ ಕುರ್ಚಲು ಕಾಡು ಇದೆಲ್ಲ ಸುಟ್ಟು ಹೋಗ್ತವೆ. ಹೊಸ ಹೊಸದಾಗಿ ಗಿಡಗಳು ರೀಜನರೇಷನ್ ಆಗಿ ಹುಟ್ಟಿರ್ತಕ್ಕಂಥ ಗಿಡಗಳು ಎಲ್ಲ ಸುಟ್ಟೋಗ್ತವೆ. ನೀವು ಕ್ರೌನ್ ಫೈರ್ ಆದಾಗ, ಈಗ ಉದಾಹರಣೆಗೆ ಬಿದಿರು ಇರತಕ್ಕಂಥ ಕಾಡನ್ನು ತಗೊಂಡ್ರೆ ಭಸ್ಮ ಆಗಿ ಏನೂ ಇರೋದಿಲ್ಲ, ಇಡೀ ಕಾಡಲ್ಲಿ ಬರೀ ಬೂದಿ ಉಳಿದಿರುತ್ತೆ. ಒಣಗಿದ ಕೆಲವು ಮರ ನಿಂತಿರ್ತವೆ, ಬೂದಿ ಒಂದು ಸ್ಮಶಾನದ ರೀತಿಯಲ್ಲಿ ಆಗುತ್ತೆ. ಅಂತ ಸಂದರ್ಭದಲ್ಲಿ ಪೂರ್ತಿ ಕಾಡು, ಅಲ್ಲಿರತಕ್ಕಂತಹ ಜೀವ ವೈವಿಧ್ಯತೆ, ಪ್ರಾಣಿ ಪಕ್ಷಿಗಳು ಎಲ್ಲನೂ ಸಹ ಆ ಸಂದರ್ಭದಲ್ಲಿ ಬೆಂಕಿ ಜೊತೆ ಸುಟ್ಟು ಹೋಗ್ತವೆ. ಇವು ಕಾಡ್ಗಿಚ್ಚಿನಲ್ಲಿ ಆಗುವಂತ ವಿಧಗಳು. ಸೊ ಅದರ ಮೇಲೆ ನಮಗೆ ಬೆಂಕಿಯಿಂದ ಏನು ಎಫೆಕ್ಟ್ ಆಗುತ್ತೆ ಅಂತ, ಯಾವ ಬೆಂಕಿ ಆಯ್ತು ಅನ್ನೋದ್ರ ಮೇಲೆ ನಾವು ಅದನ್ನ ಹೇಳ್ಬೋದು. ಈಗ ನೆಲದ ಮೇಲೆ ಆಗುತ್ತೆ ಅಂತ ಹೇಳಿದ್ರೆ ವಿಶೇಷವಾಗಿ ನಾವು ಹುಲ್ಲುಗಾವಲಲ್ಲಿ ಇದನ್ನ ನೋಡಬಹುದು ಹೇಗೆ? ಹಾ, ಹುಲ್ಲುಗಾವಲುಗಳು ಈಗ ನಮ್ಮಲ್ಲಿ ನೀವು ತಲಕಾವೇರಿ ಭಾಗದಲ್ಲೆಲ್ಲ ನೋಡ್ತಿರಲ್ಲ, ಆ ಥರದ ಹುಲ್ಲುಗಾವಲಲ್ಲಿ ಗ್ರೌಂಡ್ ಫೈರ್ ಆಗುತ್ತೆ. ಏನು ಹುಲ್ಲಷ್ಟೇ ಸುಟ್ಕೊಂಡು ಮುಂದುವರಿಯುತ್ತೆ. ಅದೇ ಕೆಲವು ಸಂದರ್ಭಗಳಲ್ಲಿ ನಿಮಗೆ ಬಿಸಿಲು ಹೆಚ್ಚಿದ್ದು, ಗಾಳಿ ತುಂಬ ಜಾಸ್ತಿ ಇದ್ದಾಗ ಅದು ಪಕ್ಕದಲ್ಲಿರೋ ಕಾಡಿಗೂ ಸಹ ಹಬ್ಬೋ ಸಂದರ್ಭಗಳು ಇದೆ. ಅಂತ ಸಂದರ್ಭದಲ್ಲಿ ಅದು ಮಧ್ಯಮ ವರ್ಗದ ಬೆಂಕಿಯಾಗಿ ತಿರುಗ್ಲಿಕ್ಕೆ ಸಾಧ್ಯ. ಅವಾಗ ಏನಿರ್ತಕ್ಕಂಥ ಕುರ್ಚಲು, ಅಣಗಿರ್ತಕ್ಕಂಥ ತೆರಿಗೆ ಎಲ್ಲ ಇವೆಲ್ಲ ಸೇರಿಕೊಂಡು ಸುಡುತ್ತೆ. ಅದೇ ಒಂದು ಅಂತ ಪ್ರದೇಶ ಪಕ್ಕದಲ್ಲೇನೆ ಹೆಚ್ಚಿನ ಒಣಗಿದ ಡ್ರೈ ಮ್ಯಾಟರ್ ಅಂತೀವಿ, ಏನು ಈಗ ಒಣಗಿ ಬಿದ್ದ ಮರಗಳಿರ್ತವೆ, ತರಗೆಲೆಗಳಿರ್ತವೆ ಸಾಕಷ್ಟು ಭಾಗ. ಮತ್ತೆ ಈ ಬಿದಿರು ಹೂ ಬಿಡುತ್ತೆ ನೋಡಿ, ಬಿದಿರು ಹೂ ಬಿಟ್ಟು ಕಟ್ಟೆ ಬರೋದು ಅಂತಾರೆ. ಆ ಬಿದಿರು ಹೂ ಬಿಟ್ಟು ಒಂದು 3-4 ವರ್ಷ ಅದೊಂದು ಒಂದೊಂದು ಹಂತದಲ್ಲಿ ಬಿಟ್ಕೊಂಡು ಹೋಗುತ್ತೆ ಹೂ ಬಿಡೋದಂಥದ್ದು. ಆ ಬಿಟ್ಟಾಗ ಎಲ್ಲ ಒಣಗಿ ನಿಂತಿರ್ತವೆ. ಬಿದಿರು ಹೂ ಬಿಟ್ಟ ನಂತರ ಮರ ಸತ್ತೋಗುತ್ತೆ ಬಿದಿರು ಮರ. ಅವಾಗ ನೀವು ಅಂತ ಪ್ರದೇಶದಲ್ಲಿ ಬೆಂಕಿ ಬಿದ್ದಾಗ ಇಡೀ ಅರಣ್ಯನೇ ಸುಟ್ಟು ಬೂದಿ ಆಗುತ್ತೆ. ಉದಾಹರಣೆಗೆ ಹೇಳೋದಾದ್ರೆ 2005 ಭದ್ರಾ ಅಭಯಾರಣ್ಯದಲ್ಲಿ ಬಿದಿರು ಹೂ ಬಿಟ್ಟು ಮುಗಿದಿತ್ತು. ಆಗ ಬೆಂಕಿ ವ್ಯಾಪಿಸಿ ಇಡೀ ಅಭಯಾರಣ್ಯ ಒಂದು ಅಗ್ನಿ ಕುಂಡದ ರೀತಿಯಲ್ಲಿ ಕಾಣ್ತಿತ್ತಂತೆ. ನಿಯಂತ್ರಣಕ್ಕೆ ಬಹಳ ಪೂರ್ತಿ ಇದೇ ಸುಟ್ಟೋಯ್ತು. ಅದರಲ್ಲಿ ಬಾಬಾ ಬುಡನ್ಗಿರಿ ಏನು ಪರ್ವತ ಇದೆಯಲ್ಲ, ಮೇಲಿನಿಂದ ನಿಂತು ನೋಡಿದಾಗ ಒಂದು ಅಗ್ನಿ ಪರ್ವತದ ಚಿತ್ರಣ ಕಾಣ್ತಿತ್ತು ಅಂತ ಹೇಳ್ತಾರೆ ನೋಡಿದವರು. ಈ ರೀತಿಯಾಗಿ ಬೆಂಕಿಯ ಒಂದು ಅಪಘಾತ ಮತ್ತೆ ಅದರ ಅನಾಹುತ ಇದೆ. ನೀವು ಕೇಳಿದಾಗ ಬೆಂಕಿಯಿಂದ ಏನು ನಷ್ಟ ಆಗುತ್ತೆ, ಎಫೆಕ್ಟ್ಸ್ ಆಗುತ್ತೆ ಅನ್ನೋದನ್ನ ಅದನ್ನು ನಾವು ಎರಡು ಭಾಗಗಳಲ್ಲಿ ನೋಡಬಹುದು. ಒಂದು ನೇರವಾದ ಎಫೆಕ್ಟ್, ನೇರ ಪರಿಣಾಮ ಏನಾಗ್ತದೆ ಅಂದ್ರೆ ಡೈರೆಕ್ಟ್ ಎಫೆಕ್ಟ್ಸ್ ಅಂತ ಹೇಳಿದಾಗ ಅದು ಬೆಲೆ ಬಾಳುವ ಮರಮುಟ್ಟುಗಳು ಸುಟ್ಟೋಗ್ತವೆ. ಆಮೇಲೆ ಕೆಲವು ಸಾರಿ ಮನೆಗಳು ಅಕ್ಕಪಕ್ಕ ಇದ್ದಾಗ ಸುಡು ಆಗುತ್ತೆ. ಆಮೇಲೆ ಕೆಲವು ಸಂದರ್ಭದಲ್ಲಿ ಜೀವ, ಮನುಷ್ಯನ ಜೀವ ಸತ್ತೋಗ ಆಗುತ್ತೆ. ಪ್ರಾಣಿ ಪಕ್ಷಿಗಳು ಎಸ್ಪೆಷಲಿ ಸರೀಸೃಪಗಳು, ಹಾವುಗಳು, ಆಮೇಲೆ ಮುಂಗ್ಸಿ, ಆಮೇಲೆ ಕೀಟಗಳು, ಆಮೇಲೆ ಈ ಪುನುಗುಬೆಕ್ಕು, ಅವುಗಳ ಮರಿಗಳು, ಮೊಟ್ಟೆಗಳು ಇತ್ಯಾದಿ ಪೂರ್ತಿ ನಶಿಸಿ ಹೋಗ್ತಾವು. ಈವನ್ ನಮ್ಮ ದೊಡ್ಡ ಪ್ರಾಣಿಗಳಲ್ಲೂ ಸಹ ಅವುಗಳ ಮರಿಗಳು ಅವುಗಳು ಎಸ್ಕೇಪ್ ಆಗ್ಲಿಕ್ಕೆ ಆಗೋದಿಲ್ಲ, ತಪ್ಪಿಸ್ಕೊಳ್ಲಿಕ್ಕೆ ಆಗಲ್ಲ. ಅಂತ ಸಂದರ್ಭದಲ್ಲಿ ಬೆಂಕಿಯಲ್ಲಿ ವಗೆಯಲ್ಲಿ ಸಾಯ್ತವೆ. ಮತ್ತೆ ನಮಗೆ ಈ ಎಕನಾಮಿಕಲ್ ಲಾಸ್ ಆಗುತ್ತೆ. ಈಗ ನೀವು ಇತ್ತೀಚೆಗೆ ಅಮೆರಿಕದಲ್ಲಿ ಏನು ವೈಲ್ಡ್ ಫೈರ್ಸ್ ಅಂತ ಹೇಳ್ತಾರಲ್ಲಿ, ಸಾಕಷ್ಟು ಜನಗಳ ಮನೆಗಳೇ ಸುಟ್ಟೋದು, ಸುಟ್ಟೋಗಿದ್ದಾವೆ. ಆ ಕಾಡುಗಳು ಕೋನಿಫರಸ್ ಫಾರೆಸ್ಟ್ ಅಂತೀವಿ ಅಥವಾ ಟೆಂಪರೇಟ್ ಫಾರೆಸ್ಟ್ ಅಂತೀವಿ, ಅವುಗಳಲ್ಲಿ ಹಸಿ ಮರಗಳೇ ಹತ್ಕೊಂಡು ಉರಿತವೆ. ಅವುಗಳಲ್ಲಿ ಸಾಕಷ್ಟು 28 ಜನ ಅಮೆರಿಕದ ದೇಶದಲ್ಲೇ ಪ್ರಾಣ ಕಳ್ಕೊಂಡ್ರು. ಮತ್ತೆ ಸಾಕಷ್ಟು ಈ ಸೆಲೆಬ್ರಿಟೀಸ್ ಇವರು ನಮ್ಮ ಹಾಲಿವುಡ್ ಆಕ್ಟರ್ಸ್ ಅವ್ರ ಮನೆಗಳು ಸಹ ಸುಟ್ಟಿ ಹೋದ್ವು. ಸೊ ಇಂಥ ಪರಿಸ್ಥಿತಿ ಬರುತ್ತೆ. ಅದೇ ನಾವು ಈ ಪರೋಕ್ಷ ಪರಿಣಾಮಗಳನ್ನು ಅವಲೋಕಿಸಿದಾಗ ಹವಾಮಾನ ಬದಲಾವಣೆ ನಾವು ಏನು ಮಾತಾಡ್ತಿದ್ವಲ್ಲ ಅದಕ್ಕೆ ಕಾರಣ ಆಗುತ್ತೆ. ಅಂದರೆ ಸಾಕಷ್ಟು ಇಂಗಾಲದ ಡೈಆಕ್ಸೈಡ್ ಬಿಡುತ್ತೆ, ಕಾರ್ಬನ್ ಮಾನಾಕ್ಸೈಡ್ ರಿಲೀಸ್ ಆಗುತ್ತೆ. ಇದರಿಂದಾಗಿ ಹವಾಮಾನದಲ್ಲಿ ವಾತಾವರಣ ಹೆಚ್ಚೋದಕ್ಕೆ ಕಾರಣ ಆಗುತ್ತೆ. ಮತ್ತೆ ಸಾಕಷ್ಟು ಅಮೂಲ್ಯವಾದ ಗಿಡ ಮರಗಳು ಕೂಡ ನಷ್ಟ ಆಗ್ತವೆ. ಅದರಲ್ಲಿ ಗಿಡ ಮರದ ಒಂದು ನಾಶ ಅಂತ ಹೇಳಿದಾಗ ಈ ಜೀವ ವೈವಿಧ್ಯತೆ ನಾಶ ಅಂತ ಹೇಳ್ಬೋದು ನಾವು ಇದನ್ನು. ಈ ಕೆಲವು ಅವನತಿ ಹೊಂದುತ್ತಿರುವ ಅಥವಾ ಅಳಿವಿನಂಚಿನಲ್ಲಿರುವ ಕೆಲವು ಸಸ್ಯ ಪ್ರಭೇದಗಳು ಹೋಗೇ ಬಿಡ್ಬೋದು, ನಾಶ ಆಗಲೇ ಬಿಡ್ಬೋದು. ಆಮೇಲೆ ಈ ಡಿಗ್ರೇಡೇಷನ್ ಅಂತೀವಿ, ಅರಣ್ಯ ಪ್ರದೇಶಗಳು ಸಕ್ಸೆಷನ್ ಅಂತ ಆಗ್ತಾ ಇರುತ್ತೆ. ಅರಣ್ಯ ಒಂದು ಪ್ರದೇಶದಲ್ಲಿ ಅಲ್ಲಿರ್ತಕ್ಕಂತಹ ಮಣ್ಣು ಅಲ್ಲಿರ್ತಕ್ಕಂತಹ ವಾತಾವರಣಕ್ಕೆ ಹೊಂದ್ಕೊಂಡಾಗೆ ಎಲ್ಲಿ ಎಂತಹ ಸಸ್ಯ ಪ್ರಭೇದ ಅಥವಾ ಎಂತಹ ಮರಗಳನ್ನ ಹೊಂದಬೇಕು ಅನ್ನೋದು ನಿರ್ಧಾರ ಆಗುತ್ತೆ. ಈಗ ಉದಾಹರಣೆಗೆ ನಮ್ಮ ಪಶ್ಚಿಮ ಘಟ್ಟಗಳನ್ನ ತಗೊಂಡಾಗ ಮೇಲ್ಮೈಯಲ್ಲಿ ನೀವು ಹೇಳಿದಾಗೆ ಹುಲ್ಲುಗಾವಲು ಇರ್ತವೆ. ಆ ಹುಲ್ಲುಗಾವಲುಗಳನ್ನ ನಾವು ಹೇಳೋದು ಈ ಎಡಾಫಿಕ್ ಕ್ಲೈಮ್ಯಾಕ್ಸ್ ಅಂತೀವಿ. ಅಂದ್ರೆ ಅಲ್ಲಿರ್ತಕ್ಕಂತಹ ಏನು ಮಣ್ಣಿದೆಯಲ್ಲ, ಆ ಮಣ್ಣಿನ ದಪ್ಪ ಅಥವಾ ಸಾಯಿಲ್ ಡೆಪ್ತ್ ಅಂತೀವಲ್ಲ, ಅದಕ್ಕೆ ಒಳಪಟ್ಟಂಗೆ ಆ ಸಾಯಿಲಲ್ಲಿ ಹುಲ್ಲನ್ನ ಅಷ್ಟೇ ಅಲ್ಲಿ ಬೆಳಿಲಿಕ್ಕೆ ಸಾಧ್ಯ. ಹಾಗಾಗಿ ಅವೆಲ್ಲ ಹುಲ್ಲುಗಾವಲುಗಳಾಗಿದ್ದಾವೆ ಮತ್ತು ಹೆಚ್ಚಿನ ಗಾಳಿ ಇರುತ್ತೆ. ಅದೇ ರೀತಿ ನಿಮ್ಮ ಸಾಯಿಲ್ ಡೆಪ್ತ್ ಚೆನ್ನಾಗಿದೆ, ಸಾಯಿಲ್ ಕ್ವಾಲಿಟಿ ಚೆನ್ನಾಗಿದೆ, ಮರಗಳು ಅಲ್ಲಿ ಬೆಲೆ ಬಾಳುವಂತಹ ಮರಗಳು. ಈಗ ನಮ್ಮ ಈ ಕಡೆ ತಗೊಳ್ಳಿ, ನಮ್ಮ ಸಂಪಾಜೆ ಮತ್ತೆ ಈಗ ಘಾಟ್ ಫಾರೆಸ್ಟ್ ಅಂತೀವಲ್ಲ, ಸಂಪಾಜೆ ಭಾಗ ಆಗ್ಬೋದು, ಭಾಗಮಂಡಲ, ಇಲ್ಲೆಲ್ಲ ಬಹಳ ಬೆಲೆ ಬಾಳುವಂತಹ ಎತ್ತರಕ್ಕೆ ಬೆಳೆಯುವಂತಹ ಮರಗಳು ನಿತ್ಯಾರಿದ್ವರ್ಣದ ಕಾಡುಗಳಿದ್ದಾವೆ. ಅದೇ ನಮ್ಮ ಈ ಕಡೆ ಮೈಸೂರು ಭಾಗಕ್ಕೆ ತಗೊಳ್ಳಿ, ಅಲ್ಲಿ ಸ್ವಲ್ಪ ಡ್ರೈ ಪಾರ್ಟ್ ಎಲೆ ಉದುರು, ಈಗ ನಮ್ಮ ಸೋಮವಾರಪೇಟೆ ಕುಶಾಲನಗರ ಈ ಭಾಗದಲ್ಲಿ ತೇವಾಂಶ ಭರಿತ ಎಲೆ ಉದುರುವಂತಹ ಮತ್ತೆ ಒಣ ಎಲೆ ಉದುರುವಂತಹ ಕಾಡುಗಳು ಕಂಡು ಬರ್ತವೆ. ಇಲ್ಲಿ ಇದು ಅಭಿವೃದ್ಧಿ ಆಗ್ತಾ ಇರುತ್ತೆ. ಈಗ ಒಂದು ಕಾಡು ಅಭಿವೃದ್ಧಿ ಆಗುವಾಗ ಒಂದು ಬೆಂಕಿ ಬಿದ್ದಾಗ ಅದು ವಾಪಸ್ಸು ಹಿಂದೆ ಬಂದು ಒಂದು 100 ವರ್ಷ 1000 ವರ್ಷ ಹಿಂದಿಕ್ಕೋಗ್ಬಿಡುತ್ತೆ. ಮತ್ತೆ ಅದು ಮೊದಲಿಂದ ಮೊದಲನೇ ಒಂದು ಸ್ಥಾನ ಶುರು ಮಾಡಿಕೊಂಡು ಹೋಗ್ಬೇಕಾಗುತ್ತೆ. ಆ ಒಂದು ಸ್ಥಿತಿ ಬರಬೇಕು ಅಂದ್ರೆ ಮತ್ತೆ ಈ 1000 ವರ್ಷಗಳಾಗಬೇಕು, ಆ ವಾಪಸ್ ಹೋಗುತ್ತೆ ಕಾಡು. ಹಂಗಾಗಿ ಈ ಸಕ್ಸೆಷನ್ ಅನ್ನ ಒಂದು ತರ ಹಾಲ್ಟ್ ಮಾಡುತ್ತೆ. ಮತ್ತೆ ಮಣ್ಣಲ್ಲಿರುವಂತ ಜೀವಿಗಳು ಕೂಡ ಎಲ್ಲ ಅವು ಸಾಯಿಲ್ ಬರೋಯಿಂಗ್ ಅನಿಮಲ್ಸ್ ಅಂತೀವಿ. ಮಣ್ಣಿನಲ್ಲಿ ಇರುವಂತಹ ಪ್ರಾಣಿಗಳು, ಮತ್ತೆ ಸೂಕ್ಷ್ಮ ಜೀವಿಗಳು ಕೂಡ, ಮತ್ತೆ ಮಣ್ಣಿನ ಒಂದು ಮೇಲ್ಪದರ ಏನಾಗುತ್ತೆ, ಬಿಸಿಗೆ ಬೆಂದು ಕಾದು ಅದು ಗಟ್ಟಿ ಆಗ್ಬಿಡುತ್ತೆ, ಅದರ ನೀರಿನ ಹೀರ್ಕೊಳ್ಳೋ ಅಂಶನೇ ಕಮ್ಮಿ ಆಗ್ಬಿಡುತ್ತೆ, ಶಕ್ತಿ ಕಡಿಮೆ, ಮಣ್ಣಿನ ಸವಕಳಿ ಜಾಸ್ತಿ ಆಗುತ್ತೆ ನಂತರದ ದಿನಗಳಲ್ಲಿ. ಅದು ಮತ್ತೆ ಫಲಭರಿತವಾದ ಮಣ್ಣಾಗಿ ಉಳಿಯೋದಿಲ್ಲ. ಸೊ ಹಂಗಾಗಿ ಆ ಕಾಡಿನ ಒಂದು ಕ್ವಾಲಿಟಿ ಇದೆಯಲ್ಲ, ಗುಣಮಟ್ಟನೇ ಕ್ಷೀಣಿಸುತ್ತೆ ಅಥವಾ ಕಮ್ಮಿ ಆಗುತ್ತೆ. ಮತ್ತೆ ಈಗ ಈ ಕಾಡಿನಲ್ಲಿ ಸಾಕಷ್ಟು ಹೊರಗಡೆಯಿಂದ ಬಂದಿರುವಂತಹ ಸಸ್ಯಗಳು ವ್ಯಾಪಿಸಿದವೆ ಅಂತ ತಾವು ಹೇಳಿದ್ರಿ. ಅದರಿಂದನೂ ಕೂಡ ಈ ಕಾಡಿನ ಬೆಂಕಿ ಅಥವಾ ಕಾಡ್ಗಿಚ್ಚು ವೇಗವಾಗಿ ಪಸರಿಸೋದಕ್ಕೆ ಕಾರಣ ಆಗುತ್ತೆ ಅದು. ಹೌದು, ಉದಾಹರಣೆಗೆ ನೀವು ಲಂಟನ ಕಳೆಯನ್ನು ತೆಗೆದುಕೊಳ್ಳೋದಾದರೆ ಲಂಟನ ಕಳೆ ಇರುವಂತಹ ಕಾಡಿಗೆ ಬೆಂಕಿ ಬಿದ್ದಾಗ ಅದಕ್ಕೆ ಏನು ಇಂಧನ ಹಾಕದಾಗೆ ಲಂಟನ ಪ್ರೋತ್ಸಾಹ ಕೊಟ್ಟಂತಹ ಇದು ಅದು ಹತ್ಕೊಂಡು ತುಂಬ ಎತ್ತರಕ್ಕೆ 10-15-20 ಅಡಿಯಷ್ಟು ಜ್ವಾಲೆಗಳು ಹೋಗ್ತವೆ. ನೀವು ಅದರ ಬದಿಗೆ ಹೋಗ್ಲಿಕ್ಕೆ ಆಗಲ್ಲ, ಅಷ್ಟು ಕಾವಿರುತ್ತೆ. ಕಾವಿರುತ್ತೆ. ಹಾಗಾಗಿ ಮತ್ತು ವ್ಯಾಪ್ತಿನೂ ಅಷ್ಟೇ, ಒಂದ್ಸರಿ ಬೆಂಕಿ ಬಿದ್ದಾಗ ಆ ಸಂದರ್ಭದಲ್ಲಿ ವಾತಾವರಣದಲ್ಲಿ ಅಲ್ಲಿ ನಿಮಗೆ ಒಂದು ಏನು ವ್ಯಾಕ್ಯೂಮ್ ಕ್ರಿಯೇಟ್ ಆಗೋದ್ರಿಂದ ಬಿಸಿ ಗಾಳಿಗೆ ಅಲ್ಲಿ ಸುಂಟರ್ ಗಾಳಿ ತರ ಕ್ರಿಯೇಟ್ ಆಗ್ಬಿಡುತ್ತೆ. ಅಲ್ಲಿ ಸುತ್ತಮುತ್ತಲ ಗಾಳಿ ಎಲ್ಲ ಇಲ್ಲಿಗೆ ಸುತ್ತಕೊಂಡು ಅದು ಬೇರೆ ಬೇರೆ ದಿಕ್ಕುಗಳಿಗೆ ವ್ಯಾಪಿಸಿ ನಿಯಂತ್ರಣ ಮಾಡೋದಿಕ್ಕಾಗಲ್ಲ. ಅದು ಒಂದು ಮುಖ್ಯವಾದ ಅನಾನುಕೂಲತೆ ಈ ಲ್ಯಾಂಟನಾ ಇರೋದ್ರಿಂದ. ಈ ಕಾಡಿನ ಬೆಂಕಿ ಸಂದರ್ಭದಲ್ಲಿ ಬಹಳ ಅನಾನುಕೂಲ ಆಗುತ್ತೆ. ಹೌದು ಹೌದು. ಒಂದ್ಸರಿ ಕಾಡಿನ ಬೆಂಕಿ ಬೀಳೋದಕ್ಕಿಂತ ಮುಂಚೆನೆ ಮುಂಜಾಗ್ರತೆಯನ್ನು ವಹಿಸೋದೆ ಬಹಳ ಮುಖ್ಯವಾದಂಥ ಕ್ರಮ ಅಂತ ನಾವು ಅಂದ್ಕೋಬಹುದು. ಸಾಮಾನ್ಯವಾಗಿ ಅರಣ್ಯ ಇಲಾಖೆ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುತ್ತೆ ಕಾಡಿನ ಬೆಂಕಿ ಹೆಚ್ಚಾಗಿ ವಿಶೇಷವಾಗಿ ಬೇಸಿಗೆಯಲ್ಲಿ ಕಂಡುಬರುವಂಥದ್ದು ನಾವು ನೋಡಿದಾಗೆ, ಇದಕ್ಕಿಂತ ಮುಂಚೆ ಏನಾದರೂ ಮುಂಜಾಗ್ರತಾ ಕ್ರಮಗಳನ್ನು ವಹಿಸುತ್ತಾ ಇಲಾಖೆ? ಅರಣ್ಯ ಇಲಾಖೆಯಲ್ಲಿ ಪ್ರತಿ ವರ್ಷನೂ ಬೆಂಕಿ ಸೀಸನ್, ಫೈರ್ ಸೀಸನ್ ಅಂತೀವಿ, ಅಥವಾ ಬೆಂಕಿ ಕಾಲ ಬರೋದಕ್ಕೆ ಮೊದಲೇನೆ, ಯಾವಾಗ ಫೆಬ್ರವರಿಯಿಂದ ಅಂತ ಹೇಳ್ಬೋದು, ಜನವರಿ ಇಲ್ಲ, ನೀವು ಡಿಸೆಂಬರ್ ಇಂದನೇ ಶುರು. ಕೆಲವು ಭಾಗದಲ್ಲಿ ಹುಲ್ಗಾವಲೆಲ್ಲ ಡಿಸೆಂಬರ್ ಅಲ್ಲೇ ಬೆಂಕಿ ಬೀಳ್ತವೆ. ಸೊ ಅಲ್ಲಿಂದನೇ ಶುರು ಮಾಡಿಕೊಂಡು ಮುಂಗಾರು ಮಳೆ ಹಿಂಗಾರು ಮಳೆ ಆದ್ಮೇಲೆ ಭೂಮಿಲಿ ಏನ್ ತೇವಾಂಶ ಸಿಗುತ್ತೆ, ತರಗೆಲೆ ಮತ್ತೆ ಹುಲ್ಲು ಇವೆಲ್ಲ ಒಣಗ್ಲಿಕ್ಕೆ ಶುರು ಆಗ್ತವೆ, ಆ ಸಂದರ್ಭದಲ್ಲಿಂದನೇ ನಾವು ಸಿದ್ಧತೆಗಳನ್ನ ಮಾಡ್ಕೊಳ್ತೀವಿ. ಮೊದಲು ಒಂದೊಂದು ವಿಭಾಗ ಮಟ್ಟದಲ್ಲೂ ಒಂದು ಫೈರ್ ಪ್ಲಾನ್ ಅನ್ನು ಮಾಡ್ಕೊಳ್ತೀವಿ, ಫೈರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅಂತೇಳಿ. ಸೊ ನಮ್ಮ ವಿಭಾಗದಲ್ಲಿ ಯಾವ ರೀತಿ ಪ್ರದೇಶಗಳಿದ್ದಾವೆ, ಅದರಲ್ಲಿ ಸೂಕ್ಷ್ಮ ಪ್ರದೇಶಗಳು ಯಾವುದು, ಎಲ್ಲಿ ಕಳೆದ ಸಾಲಿಗಳಲ್ಲಿ ಬೆಂಕಿ ಆಗಿತ್ತು ಅಲ್ಲಿ ಹೆಚ್ಚಿನ ಒತ್ತನ್ನು ಕೊಡ್ತೇವೆ, ಮತ್ತೆ ಎಲ್ಲೆಲ್ಲಿ ಬೆಂಕಿ ಬೀಳುತ್ತೆ, ನಮ್ದು ಕ್ಯಾಂಪ್ಸ್ ಎಲ್ಲೆಲ್ಲಿ ಮಾಡಬೇಕಾಗುತ್ತೆ, ಮತ್ತೆ ನಮ್ದು ವಾಚ್ ಟವರ್ಸ್ ಬೆಂಕಿ ಬೀಳೋದನ್ನ ನೋಡಿ ಗೋಪುರಗಳನ್ನ ಎಲ್ಲೆಲ್ಲಿ ಇದಾವೆ ಅವುಗಳನ್ನ ಗುರುತು ಮಾಡ್ಕೊಳ್ಳೋದು, ಇವುಗಳನ್ನ ನಾವು ಪ್ಲಾನ್ ಮಾಡಿಕೊಂಡು ಮತ್ತೆ ಬೆಂಕಿ ರೇಖೆಗಳನ್ನ ಮಾಡ್ಕೊಳ್ತೇವೆ. ಈಗ ರಸ್ತೆ ಬದಿಗಳಲ್ಲಿ ಈಗ ಆಕಸ್ಮಿಕ ಬೆಂಕಿಯನ್ನ ತಡೆಗಟ್ಟಲಿಕ್ಕೆ ಬೆಂಕಿ ರೇಖೆಯನ್ನ ಕಡಿದು ನಾವು ಅದನ್ನ ನಮ್ಮಲ್ಲಿ ಸುಟ್ಕೊಳ್ತೇವೆ. ಈಗ ನಾನು ಮಡಿಕೇರಿ ಮಟ್ಟಿಗೆ ಹೇಳೋದಾದ್ರೆ ನಮ್ಮಲ್ಲಿ 640 ಕಿಲೋಮೀಟರ್ ಅಷ್ಟು ಫೈರ್ ಲೈನ್ ಅಥವಾ ಬೆಂಕಿ ರೇಖೆಗಳನ್ನ ನಿರ್ಮಾಣ ಅಂದ್ರೆ ನಿರ್ವಹಣೆ, ಪ್ರತಿ ವರ್ಷ ನಿರ್ವಹಣೆ ಮಾಡುವಂಥದ್ದು. ಈಗ ನಮ್ಮ ವಿಭಾಗದಲ್ಲಿ ಸುಮಾರು 36,000 ಹೆಕ್ಟೇರ್ ಅಷ್ಟು ಮೀಸಲು ಅರಣ್ಯನೇ ಇದೆ, ಇತರ ಅರಣ್ಯ ಎಲ್ಲ ಬೇರೆ, ಮೀಸಲು ಅರಣ್ಯ. ಸೊ ಈ ಭಾಗದಲ್ಲೇ ನಾವು ಹೆಚ್ಚಾಗಿ ಒತ್ತನ್ನು ಕೊಟ್ಟು 640 ಕಿಲೋಮೀಟರ್ ಬೆಂಕಿ ರೇಖೆಯನ್ನು ಮಾಡ್ಕೊಂಡಿದ್ದೇವೆ, ಮಾಡಿ ಅದನ್ನು ಸುಟ್ಕೊಳ್ತೇವೆ. ಅದನ್ನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸುಟ್ಕೊಂಡು ನಂತರ ನಾವು ಬೆಂಕಿ ಕಾವಲುಗಾರರನ್ನು ನೇಮಿಸ್ಕೊಳ್ತೇವೆ. ಅಂದರೆ ಅದು ಆ ಒಂದು ಸೀಸನ್ ಅವಧಿಗೆ ಒಂದು 3 ತಿಂಗಳಿಗೆ ಸಾಮಾನ್ಯವಾಗಿ ನೇಮಿಸ್ಕೊಳ್ತೇವೆ. ಜನವರಿ, ಫೆಬ್ರವರಿ, ಮಾರ್ಚ್, ನಂತರ ಏಪ್ರಿಲ್, ಮೇ ಮಳೆ ಬರೋವರೆಗೂ ಬೇಕಾಗುತ್ತೆ, ನೇಮಿಸ್ಕೊಳ್ತೀವಿ. ಅದರ ಜೊತೆಗೆ ನಮ್ಮ ಏನು ಬೇರೆ ಇತರೆ RRT ನಮ್ಮ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್, ಏನು ವನ್ಯಪ್ರಾಣಿ ಸಂಘರ್ಷಕ್ಕೆ ನೆರವಾಗ್ಲಿಕ್ಕೆ ಇಟ್ಕೊಂಡಿದೀವಲ್ಲ, ಅವರು ಮತ್ತು ETF ಈ ಸಿಬ್ಬಂದಿನೂ ಸಹ ಈ ಬೆಂಕಿ ಬಿದ್ದ ಸಂದರ್ಭದಲ್ಲಿ ಕೈ ಜೋಡಿಸ್ತಾರೆ, ನಾವು ಬಳಸ್ಕೊಳ್ತೇವೆ. ಇದ್ರ ಜೊತೆಗೆ ನಾವು ಒಂದು ಅಗ್ನಿಶಾಮಕ ದಳದವರ ಜೊತೆಗೆ ಒಪ್ಪಂದ ಆ ತರ ಏನಿಲ್ಲ, ಅವ್ರ ಜೊತೆ ಒಂದು ಇನ್ಫಾರ್ಮಲ್ ಆಗಿ ಮಾತುಕತೆ ಮಾಡಿಕೊಂಡು ಅಂದ್ರೆ ಇಲಾಖೆ ಜೊತೆಗೆ ನಮ್ಮ ಸಿಬ್ಬಂದಿಗಳಿಗೆ ಒಂದು ಫೈರ್ ಡ್ರಿಲ್ಸ್ ಅನ್ನು ಸಹ ಮಾಡಿದ್ದೇವೆ. ಅಂದ್ರೆ ಬಂದು ಯಾವ ರೀತಿ ಸಿಸ್ಟಮ್ಯಾಟಿಕ್ ಆಗಿ ನಾವು ಬೆಂಕಿ ಬಿದ್ದಾಗ ಅದನ್ನ ನಂದಿಸೋದಕ್ಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ, ಮತ್ತೆ ಅವರಿಗೆ ನಾವು ಕೋರಿಕೆಯನ್ನು ಸಹ ಕೊಟ್ಟಿದ್ದೇವೆ. ಸನ್ನದ್ಧ ಸ್ಥಿತಿಯಲ್ಲಿ ಇರಬೇಕು, ಈ ತರ ಬಂದಾಗ ನಮಗೆ ಮಾಹಿತಿ ಕೊಟ್ಟ ತಕ್ಷಣ ನಾವು ಬಂದು ಇದನ್ನ ನಮಗೆ ನಂದಿಸೋದಕ್ಕೆ ಮಾಡಬೇಕು ಅಂತ. ಜೊತೆಗೆ ನಮ್ಮಲ್ಲಿ ಈಗ ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಬೆಂಕಿ ನಂದಿಸಲು ಸಲಕರಣೆಗಳನ್ನ ನಾವು ಮಾಡ್ಕೊಂಡಿದ್ದೇವೆ. ಉದಾಹರಣೆಗೆ ಈ ಬ್ಲೋವರ್ಸ್ ಅಂತ, ಅಂದ್ರೆ ಒಂದು ಬೆಂಕಿ ಬಿದ್ದಾಗ ಅದು ಇನ್ನೊಂದು ಪ್ರದೇಶಕ್ಕೆ ಹರಡದಾಗೆ ಅಲ್ಲಿರುವಂತಹ ತರಗೆಲೆ ಮತ್ತು ಇದನ್ನೆಲ್ಲ ಗುಡಿಸಿ ಒಂದು ಪಥವನ್ನ ಮಾಡಲಿಕ್ಕೆ ಬ್ಲೋವರ್ಸ್ ಅನ್ನ ಉಪಯೋಗಿಸ್ತೇವೆ. ಆಮೇಲೆ ವಾಟರ್ ಸ್ಪ್ರೇಯರ್ಸ್, ಮನುಷ್ಯ ಅದನ್ನ ಬೆನ್ನಿಗೆ ಹಾಕೊಂಡು ಹೋಗಿ ಅದು ಮೋಟರ್ ಚಾಲಿತ, ಅದರಿಂದ ನೀರನ್ನ ಸ್ಪ್ರೇ ಮಾಡಿ ಬೆಂಕಿಯನ್ನು ಆರಿಸುವಂಥದ್ದು. ಆಮೇಲೆ ಫೈರ್ ಬೀಟರ್ಸ್ ಅಂತ, ಬೆಂಕಿಯನ್ನು ಒಡೆದು ಆರಿಸ್ಲಿಕ್ಕೆ ಅದಕ್ಕೆ ಸಲಕರಣೆಗಳು. ಮತ್ತೆ ಕೆಲವು ದೊಡ್ಡ ದೊಡ್ಡ ಮರಗಳು ಹತ್ಕೊಂಡ್ಬಿಟ್ಟಿರ್ತವೆ, ಅವುಗಳನ್ನ ಕಡಿದು ಉರುಳಿಸಿ ಅವುಗಳನ್ನ ನಂದಿಸ್ಲಿಕ್ಕೆ ನಮ್ದು ಪವರ್ ಸಾಸು. ಮತ್ತೆ ಹೋಗುವಂತ ಸಿಬ್ಬಂದಿಗಳಿಗೆ ಏನೇನು ಬೇಕು, ಅವರಿಗೆ ಗ್ಲೌಸ್ ಆಗ್ಬೋದು ಅಥವಾ ಶೂಸ್ ಆಗ್ಬೋದು, ಇತ್ಯಾದಿ ಸಲಕರಣೆಗಳನ್ನೆಲ್ಲ ನಾವು ಸನ್ನದ್ಧರಾಗಿ ಇಟ್ಕೊಂಡು ಅದನ್ನ ವ್ಯವಸ್ಥೆ ಮಾಡ್ಕೊಳ್ತೀವಿ. ಜೊತೆಗೆ ಇದಾದ ನಂತರ ನಾವು ಫೈರ್ ವಾಚ್ ಟವರ್ಸ್, ನೀವು ಹೇಳಿ ವೀಕ್ಷಣಾ ಗೋಪುರಗಳು, ಅವುಗಳನ್ನ ಸನ್ನದ್ಧ ಸ್ಥಿತಿಯಲ್ಲಿ ಇಟ್ಕೊಳ್ಳೋದು. ಮತ್ತೆ ಎಲ್ಲಿ ಗೋಪುರಗಳಿಲ್ಲ ಅಲ್ಲಿ ಮರದ ಮೇಲೇನೆ ಒಂದು ಅಟ್ಟಣಿಗೆ ಮಾಡಿ ಸೂಕ್ಷ್ಮ ಪ್ರದೇಶಗಳನ್ನು ಇಟ್ಕೊಂಡು ವಾಚ್ ಮಾಡ್ಲಿಕ್ಕೆ ಮಾಡ್ತೇವೆ. ಜೊತೆಗೆ ನಮ್ಮ ವಿಭಾಗ ಹಂತದಲ್ಲಿ ಪ್ರತಿ ರೇಂಜಲ್ಲೂ ನಮ್ಮ ಎಲ್ಲ ಸಿಬ್ಬಂದಿಗಳನ್ನು ಸೇರಿಸಿ ಒಂದು ಸನ್ನದ್ಧ ಸ್ಥಿತಿಯಲ್ಲಿರೋದಕ್ಕೆ ತರಬೇತಿ ಮಾಡಿಕೊಂಡು ನಿಂತಿದ್ದೇವೆ. ಹಾಗೆ ನಾವು ಇನ್ನೊಂದು ಮುಖ್ಯವಾದ ಅಂಶ ಇದರಲ್ಲಿ ಅಂದ್ರೆ ಸುಮಾರು 90%ಕ್ಕಿಂತ ಹೆಚ್ಚಿನ ಬೆಂಕಿ ಉದ್ದೇಶಪೂರ್ವಕವಾಗಿ ಕೊಡುವಂಥದ್ದು, ಇದರ ಕುರಿತು ನಾವು ತಿಳುವಳಿಕೆ ಅಥವಾ ಅರಿವನ್ನು ಮೂಡಿಸುವ ಕಾರ್ಯಕ್ರಮಗಳು ಅಂದ್ರೆ ಸುತ್ತಮುತ್ತಲಿನ ಜನರಿಗೆ. ಈಗ ಉದಾಹರಣೆಗೆ ನಾವು ಕೆಲವು ತಂಡಗಳನ್ನು ಉಪಯೋಗಿಸಿಕೊಂಡು ಕಲಾ ತಂಡಗಳನ್ನು ಬೀದಿ ನಾಟಕಗಳನ್ನು ಮಾಡೋದು, ಅದರ ಮೂಲಕ ಅವರಿಗೆ ತಿಳುವಳಿಕೆ ಮತ್ತೆ ಕೆಲವು ಕರಪತ್ರಗಳನ್ನು ಹಂಚಿ ಕೊಡೋದು, ಈಗ ನಿಮ್ಮ ರೇಡಿಯೋ ಮುಖಾಂತರ ನಾವು ಮಾಹಿತಿ ಕೊಡೋದು, ಇವುಗಳನ್ನು ಮಾಡೋದ್ರ ಮೂಲಕ ಬೆಂಕಿಯನ್ನು ತಡೆಗಟ್ಟೋದಕ್ಕೆ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಅಂದರೆ ಮುಂಜಾಗ್ರತೆ ವಹಿಸೋದೊಂದು, ಮತ್ತು ಅದು ಬಿದ್ದರೆ ಏನು ಕ್ರಮ ಕೈಗೊಳ್ಳಬಹುದು, ಎಲ್ಲದಕ್ಕೂ ಒಂದು ಯೋಜನೆ ಮಾಡ್ಕೊಂಡಿರ್ತೀವಿ. ಹೌದು, ಮುಂಚಿತವಾಗಿ. ಹೌದು, ಮತ್ತು ಸಾರ್ವಜನಿಕರು ಕೂಡ ಇದಕ್ಕೆ ಕೈ ಜೋಡಿಸಲೇಬೇಕಾಗತ್ತೆ. ಹೌದು, ಅವರು ಯಾವ ರೀತಿ ಪಾತ್ರ ವಹಿಸ್ಬೋದು ಅಂತ. ಸಾರ್ವಜನಿಕರು ಮುಖ್ಯವಾಗಿ ಈ ತಪ್ಪು ತಿಳುವಳಿಕೆ ಇದೆ, ಈ ಕಾಡಿನ ಬೆಂಕಿ ಹಾಕೋದ್ರಿಂದ ಕೆಲವರಿಗೆ ಅದೊಂದು ರೀತಿ ಅಭ್ಯಾಸದ ಥರ, ಪ್ರತಿ ವರ್ಷ ಕಾಡಿಗೆ ಬೆಂಕಿ ಹಾಕೋದು, ಇದರಿಂದ ನಮಗೆ ಹುಲ್ಲು ಬರುತ್ತೆ ಅಂತ. ಒಂದು ಸಣ್ಣ ನಮ್ಮ ಆಸೆ ಅಥವಾ ಒಂದು ಉದ್ದೇಶಕ್ಕಾಗಿ ಈ ಥರ ಒಂದು ಎಕೋಸಿಸ್ಟಮನ್ನು, ಪರಿಸರವನ್ನೇ ನಾಶ ಮಾಡುವಂತಹ ಒಂದು ಘಟನೆಗೆ ನಾವು ಕಾರಣರಾಗಬಾರ್ದು. ಹಾಗಾಗಿ ಆ ಥರ ಮನಸ್ಥಿತಿಯನ್ನು ಹೊಂದಿರುವಂಥವ್ರು ಬಿಡಬೇಕು, ಬಿಟ್ಟು ಇಲಾಖೆ ಜೊತೆ ಕೈ ಜೋಡಿಸ್ಬೇಕು. ಬೆಂಕಿಯನ್ನು ಯಾರೂ ಹಾಕ್ಲಿಕ್ಕೆ ಹೋಗಬಾರ್ದು. ಮತ್ತು ಎಲ್ಲಿ ಅವರ ಸ್ವಂತ ಜಾಗದಲ್ಲಿ ಬೆಂಕಿ ಮಾಡ್ಕೊಳ್ಳೋದಾಗಲಿ ಮತ್ತೊಂದು ಮಾಡೋದಾಗಲಿ ಅಂಥ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಅದನ್ನು ಮಾಡಬೇಕು. ಇದರಿಂದಾಗಿ ನಾವು ಆಕಸ್ಮಿಕ ಬೆಂಕಿಯನ್ನು ತಡಿಬೋದು. ಆ ಥರ ರೀತಿ ಬೆಂಕಿದೇನಾದರೂ ಹೊಗೆ ಕಂಡು ಬಂದಲ್ಲಿ ನಮ್ಮ ಇಲಾಖೆಯವರಿಗೆ ಮಾಹಿತಿಯನ್ನು ಕೊಡೋದು. ಅದಕ್ಕೆ ಸಹಾಯವಾಣಿ ಇದೆ, ಸಹಾಯವಾಣಿ 1926 ಈ ಸಂಖ್ಯೆಗೆ ಯಾವುದೇ ಸಂದರ್ಭದಲ್ಲಿ 24/7 ಕಾಲ್ ಮಾಡ್ಬೋದು. ಮತ್ತು ನಮ್ಮ ಅರಣ್ಯ ಇಲಾಖೆಯ ಕೊಡಗು ಜಿಲ್ಲೆಯ ಒಂದು ಸಂಖ್ಯೆ ಇದೆ, ಆ ಸಂಖ್ಯೆಗೂ ಸಹ ದೂರವಾಣಿ ಮೂಲಕ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಹೇಳ್ಬೋದು. ಅದು 8-7-7-1-2-4-4-4-4. ಸಂಖ್ಯೆ ಹೀಗಿದೆ, 8-7-7-1-2-4-4-4-4. ಈ ಸಂಖ್ಯೆಯು ಕೂಡ ಕರೆ ಮಾಡಿ ಮಾಹಿತಿಯನ್ನು ಕೊಡಬಹುದು. ಮತ್ತು ಬೆಂಕಿ ಆಕಸ್ಮಿಕವಾಗಿ ಬಿದ್ದ ಸಂದರ್ಭದಲ್ಲಿ ಇಲಾಖೆಯವರು ಎಷ್ಟೇ ಸಿಬ್ಬಂದಿ ಇದ್ದರೂ ಅವಾಗ ಕಡಿಮೆ ಆಗ್ತಾರೆ. ನಾವು ನಮ್ಮ ಅಕ್ಕಪಕ್ಕದ ವಲಯಗಳಿಂದ ವಿಭಾಗಗಳಿಂದ ಎಲ್ಲ ತರಿಸ್ಕೊಂಡು ಕೆಲವು ಸಂದರ್ಭದಲ್ಲಿ ಬರ್ತಾರೆ. ಆ ಸಂದರ್ಭದಲ್ಲಿ ಜನನು ಸಹ ನಮಗೆ ಕೈ ಜೋಡಿಸಬೇಕು ಅಂತ ನಾನು ಜನರಲ್ಲಿ ಮನವಿ ಮಾಡ್ತೇನೆ. ಅವರಿಂದ ಏನೇನು ಪರಿಕರಗಳು ಸಾಧ್ಯವಾಗುತ್ತೆ ಅವನ್ನು ಕೊಡಬಹುದು. ನೀರು ಬೇಕಾಗುತ್ತೆ ಸಿಬ್ಬಂದಿಗಳಿಗೆ, ಅಲ್ಲಿ ಸ್ಥಳೀಯವಾಗಿ ಅವರಿಗೆ ಒಂದು ಬೆಂಬಲ ಬೇಕಾಗುತ್ತೆ. ಇದನ್ನ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಅಂತಿಮವಾಗಿ ಇದು ಸಾರ್ವಜನಿಕರ ಅನುಕೂಲಕ್ಕಾಗಿ ಮಾಡುವಂತ ಒಂದು ಕಾರ್ಯಾಚರಣೆ ಅಂತ ಹೇಳ್ಬೋದು, ಬೆಂಕಿ ಆರಿಸುವಂತದ್ದು. ಹಾಗಾಗಿ ಜನ ಕೈ ಜೋಡಿಸಲೇಬೇಕಾಗುತ್ತೆ. ಈ ವಿಚಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬೆಂಕಿ ತಡೆಯುವಿಕೆ ಕ್ರಮಗಳನ್ನು ಮಾಡಿದ್ದೀವಿ. ಇದಲ್ಲದೇ ನಾವು ಏನು ಆಧುನಿಕ ತಾಂತ್ರಿಕತೆಯನ್ನು ಬಳಸಿ ಬೆಂಕಿನ ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರ, ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಸೆಂಟರ್ ಅಂತ ನಾವೇನು ಬೆಂಗಳೂರಲ್ಲಿದೆ, ಅವ್ರ ಜೊತೆ ನಮ್ಮ ಇಲಾಖೆದು ಒಡಂಬಡಿಕೆ ಇದೆ. ಅವರು ನಮ್ಮ ಉಪಗ್ರಹಗಳ ಮೂಲಕ ಬೆಂಕಿ ಬಿದ್ದಾಗ ನೋಡ್ಬಿಟ್ಟು ಅದರದ್ದು ಒಂದು ವಿಶ್ಲೇಷಣೆಯನ್ನು ಮಾಡಿ ನಮಗೆ ತಕ್ಷಣದ ಮಾಹಿತಿಯನ್ನು ಕ್ಷಣಕ್ಕೂ ಬರುತ್ತೆ. ನನ್ನ ವ್ಯಾಪ್ತಿಲಿ ಎಲ್ಲೇ ಬೆಂಕಿ ಬಿದ್ದರೂ ಆ ಸಂಬಂಧಪಟ್ಟ ಗಾರ್ಡ್ಗೆ ಬರುತ್ತೆ ಮಾಹಿತಿ, ಡೆಪ್ಟಿ RFO ಬರುತ್ತೆ, ರೇಂಜ್ ಆಫೀಸರ್ಗೆ ಬರುತ್ತೆ, DFO ಬರುತ್ತೆ, ಕನ್ಸರ್ವೇಟರ್ಗೆ ಬರುತ್ತೆ, ಮೇಲಿನವ್ರಿಗೂ ಬರುತ್ತೆ. ಸೊ ತಕ್ಷಣಕ್ಕೆ ನಾವು ಅಲ್ಲಿ ಬೆಂಕಿ ಆಯಿತು ಅಂತೇಳಿ ಅಲ್ಲಿ ಹೋಗಿ ಅದನ್ನ ನೋಡಿ ಅದನ್ನ ಕ್ರಮ ತಕ್ಕೊಳ್ತೀವಿ. ಮತ್ತೆ ಅದನ್ನ ವರದಿಯನ್ನು ಸಹ ರಾಜ್ಯಕ್ಕೆ ಸಬ್ಮಿಟ್ ಮಾಡ್ತೇವೆ. ಮತ್ತೆ ಅದೇ ರೀತಿ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ, ಅವರು ಸಹ ಉಪಗ್ರಹ ಆಧಾರಿತ ತಂತ್ರಜ್ಞಾನದ ಮೂಲಕ ಬೆಂಕಿ ಆದಾಗ ಮಾಹಿತಿಯನ್ನು ಕೊಡ್ತಾರೆ. ಮತ್ತೆ ಬೆಂಕಿ ಬೀಳಬಾರದಂತಹ ಸಂದರ್ಭವನ್ನು ಹೇಳ್ತಾರೆ. ಅಂದ್ರೆ ಈ ವಾತಾವರಣ ಇವತ್ತು ಶುಷ್ಕತೆ, ಡ್ರೈನೆಸ್ ಜಾಸ್ತಿ ಇದೆ, ಗಾಳಿ ಇದೆ, ಹಂಗಾಗಿ ಈ ಬೆಂಕಿ ಬೀಳುವ ಎಲ್ಲ ಸಾಧ್ಯತೆಗಳಿದೆ ಈ ಪ್ರದೇಶದಲ್ಲಿ ಅಂತೇಳಿ ಆ ಮಾಹಿತಿಯು ಸಹ ನಮಗೆ ಒಂದು ಮುನ್ಸೂಚನೆ ದೊರಕುತ್ತೆ. ಇಷ್ಟೆಲ್ಲ ಇದೆ ತಂತ್ರಜ್ಞಾನ. ಜೊತೆಗೆ ವ್ಯಾಪ್ತಿಯನ್ನು ಅಳಿಲಿಕ್ಕೆ ಡ್ರೋನ್ಗಳನ್ನ ಸಹ ನಾವು ಇಲಾಖೆಯವರು ಬಳಕೆ ಮಾಡ್ತಿದ್ದೀವಿ. ಮತ್ತು ಇನ್ನೂ ಮುಖ್ಯವಾಗಿ ವನ್ಯಜೀವಿ ಪ್ರದೇಶಗಳು, ಅದರಲ್ಲೂ ಮುಖ್ಯವಾಗಿ ನಮ್ಮಲ್ಲಿ ಬಂಡೀಪುರ ಮತ್ತು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ಬೆಂಕಿ ಆದರೆ ಅದನ್ನು ಒಂದು ಭಾರತೀಯ ವಾಯುಸೇನೆ ಜೊತೆಗೆ ಒಂದು ಒಡಂಬಡಿಕೆ ಮಾಡಿಕೊಂಡು ಹೆಲಿಕಾಪ್ಟರ್ಗಳ ಮೂಲಕ ನೀರನ್ನು ಸಿಂಪಡಿಸಿ ಆರಿಸೋದಕ್ಕೆ ಮಾಡ್ಕೊಂಡಿದ್ದಾರೆ. ಓ, ನಂದಿಸೋದಕ್ಕೂ ಕೂಡ ವ್ಯವಸ್ಥೆಯನ್ನು ಅಗ್ರಿಮೆಂಟ್ ಮೈಸೂರ್ ಬೇಸ್ಡ್ ಅಲ್ಲಿಂದ ಆಪರೇಟ್ ಮಾಡೋ ಥರ. ಅದಕ್ಕೆ ಈಗ ನಮ್ಮಲ್ಲಿ ಏನು ರಿಸರ್ವಾಯರ್ಸ್ ಇದ್ದಾವೆ ಅಥವಾ ನಮ್ಮದು ಅಣೆಕಟ್ಟುಗಳಿದ್ದಾವೆ ಅಲ್ಲಿಂದ ನೀರನ್ನು ಅದೆಲ್ಲ ಐಡೆಂಟಿಫೈ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಅವುಗಳನ್ನು ನಾವು ಉಪಯೋಗಿಸೋದಕ್ಕೂ ಸಹ ನಾವು ಸನ್ನದ್ಧರಾಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆತ್ಮೀಯ ಕೇಳಿದ್ರೆ ತಮಗೆ ಈ ಕಾಡ್ಗಿಚ್ಚು ಅಥವಾ ಕಾಡಿನ ಬೆಂಕಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಬಿ ಭಾಸ್ಕರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9-4-7-8-9-9-8. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9-4-7-8-9-9-8. ತುಂಬ ಸಂತೋಷ ಭಾಸ್ಕರ್ ಅವರೇ, ತಾವಿದುವರೆಗೂ ಈ ಕಾಡಿನ ಬೆಂಕಿ ಅಥವಾ ಕಾಡಿಗಿಚ್ಚನ್ನು ಯಾವ ರೀತಿ ನಾವು ನಿಯಂತ್ರಣ ಮಾಡಬಹುದು, ಏನು ಮುಂಜಾಗ್ರತೆ ವಹಿಸಬೇಕಾಗತ್ತೆ, ಸಾರ್ವಜನಿಕರ ಪಾತ್ರ ಇದರಲ್ಲಿ ಎಂತಹದ್ದು ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ 50 ಕೆಜಿ ಚೀಲವೊಂದಕ್ಕೆ ಕಚ್ಚಾ ಕಾಫಿ ದರ. ಅರೇಬಿಕಾ ಫಾರ್ಚ್ಮೆಂಟ್ 27,500 ರೂಪಾಯಿಂದ 28,100 ರೂಪಾಯಿಗಳು. ಅರೇಬಿಕಾ ಚೆರಿ 15,500 ರೂಪಾಯಿಂದ 17,000 ರೂಪಾಯಿಗಳು. ರೊಬಸ್ಟಾ ಫಾರ್ಚ್ಮೆಂಟ್ 23,200 ರೂಪಾಯಿಂದ 24,000 ರೂಪಾಯಿಗಳು. ರೊಬಸ್ಟಾ ಚೆರಿ 12,750 ರೂಪಾಯಿಂದ 13,750 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸೇವಾ ಮಾಹಿತಿ. ಮರಗೋಡು ಹೊಸಕೇರಿ ಗ್ರಾಮದ ಕರ್ಣಯ್ಯನ ದಿವಂಗತ ಅಪ್ಪಚ್ಚನವರ ಪತ್ನಿ ಬೆಳ್ಳಿಯವ್ವ ಇಂದು 3:30 ಗಂಟೆಗೆ ನಿಧನರಾಗಿದ್ದು, 98 ವರ್ಷ ಪ್ರಾಯದ ಬೆಳ್ಳಿಯವ್ವ ಅವರ ತವರು ಮನೆ ದೇರಾಜರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಹಿರಿಯ ಮಗ ಲೋಹಿತಾಶ್ವ ಅವರ ಸ್ವಗೃಹದಲ್ಲಿ ನಡೆಯಲಿದೆ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪಿ. ಪ್ರಾಯೋಜಕರು ಮುಖಾಟಿ ಶ್ರೀ ಪೊನ್ನಪ್ಪ ರಾಜು, ಶ್ರೀಮತಿ ಯಶೋಧ ಮತ್ತೆ ಸಂಸಾರ, ಕಾಫಿ ಬೆಳೆಗಾರರು ಮರಂದೋಡ ಗ್ರಾಮ ಮಡಿಕೇರಿ ತಾಲೂಕು. ಸುದ್ದಿ ಜುಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಚಶ್ಮಿ ಚಿಂತು. ಜುಂಪೆನ ವಿವರ. ರಾಷ್ಟ್ರೀಯ ವಯೋಶ್ರೀ ಯೋಜನೆ ಅಡಿ ಹಿರಿಯ ನಾಗರಿಕರಿಗೆ ಯಾಗೋಳು ಉಪಯೋಗಿಸುವ ಜೀವನ ಸಹಾಯಕ ಸಾಧನ ಸಲಕರಣೆಗಳನ್ನು ಜಿಲ್ಲಾಧಿಕಾರಿ ವೆಂಕಟರಾಜ ಅವು ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ವಿತರಿಸಿ ಮಾತಾಡಿ, ಸ್ವಾಭಿಮಾನದ ಜೀವನ ನಡೆಸಿಕೆ ಎಲ್ಲರೂ ಗಮನ ಕೊಡಕು, ಹಿರಿಯ ನಾಗರಿಕರ ಸಬಲೀಕರಣಕ್ಕೆ ಸರ್ಕಾರ ಎಲ್ಲ ರೀತಿಯ ಪ್ರೋತ್ಸಾಹ ನೀಡ್ತಾ ಒಟ್ಟು ಆ ನಿಟ್ಟಲ್ಲಿ ಹಿರಿಯರನ್ನು ಗೌರವಿಸಿ ಅವರ ಮಾರ್ಗದರ್ಶನ ಮತ್ತೆ ಪ್ರೇರಣೆಯಿಂದ ಮುನ್ನಡೆಯಕೂತ ಹೇಳ್ದು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ಅವರು ಮಾತಾಡಿ, ವಿಕಲಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಗುರುತಿನ ಚೀಟಿನ ನೀಡುವಲ್ಲಿ ಸುರುನ ಆದ್ಯತೆ ನೀಡಲಾದೆ ಅವು ಗೌರವಿತ ಆಗಿ ಉತ್ತಮ ಬದುಕು ನಡೆಸೋಕ್ಕೂ ಆ ನಿಟ್ಟಲ್ಲಿ ಹಿರಿಯ ನಾಗರಿಕರಿಗೆ ಸಾಧ್ಯ ಆದಷ್ಟು ಸಹಕಾರ ನೀಡಕ್ಕೂ ಹೇಳ್ದು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥಾಪನಾ ದಿನಾಚರಣೆನ ಪೊನ್ನಪ್ಪ ಕುಶಾಲಪ್ಪ ಸ್ಕೌಟ್ಸ್ ಮತ್ತು ಗೈಡ್ಸ್ ಭವನದಲ್ಲಿ ಆಚರಿಸಲಾಯಿತು. ಜಿಲ್ಲಾ ಆಯುಕ್ತರಾದ ಕೆಟಿ ಬೇಬಿ ಮ್ಯಾಥ್ಯೂ ಮಾತಾಡಿ, ಬೇಡನ್ ಪೋವೆಲ್ ಅವು ಮಕ್ಕಳ ಹಿತದೃಷ್ಟಿಯನ್ನು ಇಟ್ಕೊಂಡು ಒಂದು ಸಂಸ್ಥೆನ ಹುಟ್ಟು ಹಾಕಿದ್ದು ಇದು ಇಂದು ಹೆಮ್ಮರಾಗಿ ಬೆಳೆದು ನಿಂತುಟು, ಯಾರೇ ಆದರೂ ಒಳ್ಳೆ ಕೆಲಸ ಸಮಾಜದ ಒಳ್ಳೆಯದಕ್ಕಾಗಿ ಮಾಡಿದ್ರೆ ಅದನ್ನು ಶಾಶ್ವತ ಆಗಿ ನೆನಪಲ್ಲಿ ಉಳಿದದೆ, ಇದು ಮಕ್ಕಳಲ್ಲಿ ಮನಸ್ಥೈರ್ಯ ಮತ್ತು ಸೇವಾ ಮನೋಭಾವನೆ ಹೆಚ್ಚಿಸಿಕೆ ಸಹಕಾರಿಯಾದಂತ ಹೇಳ್ದು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ 2022-23 ಸಾಲಿನ ಗೌರವ ಪ್ರಶಸ್ತಿ ಪ್ರದಾನ ಸಂಶೋಧನಾ ಪ್ರಬಂಧ ಮತ್ತು ಕೃತಿಗಳ ಬಿಡುಗಡೆ ಜಂಬಾರ 28 ಹೊತ್ತಾರೆ 9:30 ಕೊಡಗುಗೌಡ ಸಮಾಜ ಮಡಿಕೇರಿಯಲ್ಲಿ ನಡೆದಿದೆ. ಈ ಜಂಬರದ ಉದ್ಘಾಟನೆಯನ್ನು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ NS ಬೋಸರಾಜು ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ DV ಸದಾನಂದ ಮಾವಾಜಿ, ಗೌರವ ಪ್ರಶಸ್ತಿ ಪ್ರದಾನನ ಶ್ರೀ DV ಸದಾನಂದ ಗೌಡ ಅವರು ಮಾಡುವೆ. ಇದೇ ಸಂದರ್ಭದಲ್ಲಿ ಶಾಸಕರು ಸೇರಿದಂತೆ ಇನ್ನಿತರ ಗಣ್ಯ ವ್ಯಕ್ತಿಗ ಭಾಗವಹಿಸುವೆ. ಸಮಾಜದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವ ಪೊಲೀಸ್ ಅಧಿಕಾರಿಗ ಹಾಗೆ ಸಿಬ್ಬಂದಿಗಳ ಮಕ್ಕಳಲ್ಲಿ ಅಡಗಿರುವ ಕಲಾ ಪ್ರತಿಭೆನ ತೋರಿಸಿಕೆ ಪೊಲೀಸ್ ಸಾಂಸ್ಕೃತಿಕ ವೇದಿಕೆ ಸದ್ಬಳಕೆ ಹಾಕುತ್ತೇಳಿ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ MP ಕೇಶವಕಾಮತವು ಹೇಳಿಳು. ಅವು ತಿಂಗಳಿಗೊಂದು ನಡೆಯುವ ಕಾರ್ಯಕ್ರಮದಡಿಲಿ ಮಿಡಿದ ಪೊಲೀಸ್ ಹೃದಯಗಳಿಗೆ ಘೋಷವಾಕ್ಯದ ಪ್ರತಿಭೋತ್ಸವ ಮಡಿಕೇರಿ ಗಾಂಧಿ ಭವನದಲ್ಲಿ ನಡೆದು ಆ ಜಂಬರನ ಉದ್ಘಾಟಿಸಿ ಮಾತಾಡಿದವು. ಇದು ಮಕ್ಕಳ ಪ್ರತಿಭೆಗೆ ಪ್ರೋತ್ಸಾಹ ಸಿಕ್ಕಿದೆ. ಶಾಲಾ ಕಾಲೇಜುಗಳಲ್ಲಿ ರಾಜ್ಯ ಹಾಗೆ ರಾಷ್ಟ್ರಮಟ್ಟದಲ್ಲಿ ನಡೆಯುವ ಪೈಪೋಟಿಲಿ ಭಾಗವಹಿಸಿಕೆ ಸ್ಫೂರ್ತಿಯಾದೆ ಅಂತ ಹೇಳಿದು. ಮಡಿಕೇರಿ ಪೇಟೆಯಲ್ಲಿರುವ ಶ್ರೀ ಓಂಕಾರೇಶ್ವರ ದೇವಸ್ಥಾನದಲ್ಲಿ ನಡೆಯುವ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ 26ರಂದು ಹೊತ್ತರೆ 9:30 12 ಗಂಟೆವರೆಗೆ ಸಾರ್ವಜನಿಕ ಭಕ್ತಾದಿಗಳಿಗೆ ವಿಶೇಷ ಸೇವೆ, ರುದ್ರಹೋಮ, ಏಕಾದಶ ರುದ್ರಾಭಿಷೇಕ ಹಾಗೆ ಅಲಂಕಾರ ಪೂಜೆ ನಡೆದಿದೆ. ಆ ದಿನದಂದು ದೇವಸ್ಥಾನ ರಾತ್ರಿಡೀ ತೆರೆದಿದೆ ಅಂತೇಳಿ ಕಾರ್ಯನಿರ್ವಹಣಾಧಿಕಾರಿಯು ತಿಳಿಸಲು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವು ನಾಳೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ನಾಳೆ ಮಧ್ಯಾಹ್ನ 12 ಗಂಟೆಗೆ ಕುಶಾಲನಗರ ರೈತ ಸಹಕಾರ ಭವನದಲ್ಲಿ ಕನ್ನಡ ಸಿರಿ ಸ್ನೇಹ ಬಳಗವತಿ ನಡೆಯುವ ಕರ್ನಾಟಕ ಸುವರ್ಣ ಸಂಭ್ರಮಾಚರಣೆ ಅಂಗವಾಗಿ 50ನೇ ಕಾರ್ಯಕ್ರಮದ ಕುಶಲೋತ್ಸವಲ್ಲಿ ಹಾಗೆ ಕುಶಲ ಸಿರಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸುವೆ ತಿಳಿ ಅವರ ಆಪ್ತ ಕಾರ್ಯದರ್ಶಿಯು ತಿಳಿಸಲು. ನಾಡಿನ ಮೂಲ ಜನಪದ ಸಂಸ್ಕೃತಿ ಆಚಾರ ವಿಚಾರ ಪರಂಪರೆಗೆ ಸಮಾಜನ ಕಟ್ಟುವುದರಲ್ಲಿ ಮುಖ್ಯ ಪಾತ್ರ ವಹಿಸಿದೆ. ಇಂತಹ ಜಾನಪದ ಕಲೆನ ಸತ್ಯನ ಯುವ ಪೀಳಿಗೆ ಒಳಗೊಣಕುತ್ತಿಳಿ ಹಂಗೆ ಅದನ್ನು ತಿಳ್ಕೊಂಡು ಮುಂದಿನ ಭವಿಷ್ಯನ ರೂಪಿಸಕುತ್ತಿಳಿ ಕರ್ನಾಟಕ ಜಾನಪದ ಅಕಾಡೆಮಿನ ಅಧ್ಯಕ್ಷರಾದ ಗೊಲ್ಲಹಳ್ಳಿ ಶಿವಪ್ರಕಾಶ್ ಅವು ತಿಳಿಸಲು. ಅವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಕನ್ನಡ ವಿಭಾಗದ ಕೊಡುಕೋಟೆಯಲ್ಲಿ ನಡೆದ ಕೊಡಗು ಜಾನಪದ ಬೆಡಗು ಜಾನಪದ ನಡೆ ವಿದ್ಯಾರ್ಥಿಗಳ ಕಡೆ ತಿಳುವ ಜಂಬರನ ಉದ್ಘಾಟಿಸಿ ಮಾತಾಡಿ ಕೊಡಗು ವಿಶೇಷ ಆಗಿ ಕಂಡದೆ ವಿದ್ಯಾರ್ಥಿಗ ಸಮಾಜನ ಕಟ್ಟುವ ಕೈಗ ಹಾಕುತ್ತ ಹೇಳ್ದು. ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿನ ಕೂಡುಕೂಟಲಿ ಜಿಲ್ಲೆನ ಪ್ರಗತಿಪರ ಕೃಷಿಕ ಹಾಗೆ ಆದಿ ಕಾಳುಮೆಣಸು ತಳಿ ಸಂರಕ್ಷಣಾ ನಾಪಂಡ ಪೂಣಚ್ಚ ಅವರ ಗರ್ವಾಲೆನ ಆದಿ ಪೆಪ್ಪರ್ ಡೆಮೋಫಾರ್ಮ್ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಔಷಧಿ ಸಸ್ಯಗಳ ಕ್ಷೇತ್ರೋತ್ಸವ ಜಂಬರ್ ನಡೆದು. ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರದ ಡಾಕ್ಟರ್ ಪ್ರಭು ಮಾತಾಡಿ ಪ್ರಗತಿಪರ ರೈತರನ್ನ ಮಾದರಿಯಾಗಿ ತೋರಿಸುವ ನಿಟ್ಟಲ್ಲಿ ಈ ಜಂಬರ್ನ ಮಾಡ್ತಾ ಇದ್ದು ಬೇರೆ ಬೇರೆ ಕಾರಣದಿಂದ ಗಿಡಮದ್ದುಗ ಕಮ್ಮಿ ಆಗ್ತಾ ಉಂಟು ಅದನ್ನು ಉಳಿಸಿ ಬೆಳೆಸುವ ಕೆಲಸ ಹಾಕುತ್ತ ಹೇಳ್ದು. ಗ್ರಾಮೀಣ ಕ್ರೀಡೆಯಾಗಿ ಹೆಸರು ಪಡಿತಿರುವ ಕಬಡ್ಡಿನ ಬಗ್ಗೆ ಮಕ್ಕಳಲ್ಲಿ ಜಾಸ್ತಿ ಆಸಕ್ತಿ ಮೂಡುವ ಕೆಲಸ ಹಾಕುತ್ತಾ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮತ್ತು ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣವು ಹೇಳಲು. ಅವು ಗಾಂಧಿ ಮೈದಾನದಲ್ಲಿ ರೋಟರಿ ಮಿಸ್ಟಿ ಹಿಲ್ಸ್ ವತಿಯಿಂದ ಆಯೋಜನೆ ಮಾಡಿದ ಕಬಡ್ಡಿ ಪಂದ್ಯಾಟನ ಉದ್ಘಾಟಿಸಿ ಮಾತಾಡಿ ಕಬಡ್ಡಿ ಬಗ್ಗೆ ಮಕ್ಕಳಲ್ಲಿಯೂ ಆಸಕ್ತಿ ಮೂಡಿಸಿ ಪ್ರೋತ್ಸಾಹ ನೀಡೋಕ್ಕೂತ ಹೇಳ್ದು. ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ 1ರಿಂದ 20ರವರೆಗೆ ನಡೆಯಲಿದ್ದು ಸುಗಮ ಹಾಗೆ ಸುವ್ಯವಸ್ಥೆ ಆಗಿ ಪರೀಕ್ಷೆ ನಡೆಸಿಕೆ ಅಗತ್ಯ ತಯಾರಿ ಮಾಡುವಂಗೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯವು ಸೂಚನೆ ನೀಡಲು. 2ನೇ ಪಿಯುಸಿ ವಾರ್ಷಿಕ ಪರೀಕ್ಷೆ ಸಿದ್ಧತೆಗೆ ಸಂಬಂಧಪಟ್ಟಂಗೆ ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತಾಡಿ ಪರೀಕ್ಷೆಗೆ ನಿಯೋಜನೆಗೊಂಡಿರುವ ಎಲ್ಲ ಹಂತದ ಅಧಿಕಾರಿಗ ಮತ್ತು ಸಿಬ್ಬಂದಿಗ ತಮಗೆ ವಹಿಸಿರುವ ಕೆಲಸನ ವ್ಯವಸ್ಥಿತವಾಗಿ ನಿರ್ವಹಿಸಕ್ಕೂ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದಂಗೆ ಕೆಎಸ್ಆರ್ಟಿಸಿ ಬಸ್ನ ಅನುವು ಮಾಡಿಕೊಡುವಂಗೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆ ಅವು ಸೂಚನೆ ನೀಡಲು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರಾತ್ ಪ್ರಾಯೋಜಕರು ಮುಖಾಟಿ ಶ್ರೀ ಪೊನ್ನಪ್ಪ ರಾಜು, ಶ್ರೀಮತಿ ಯಶೋಧಾ ಮತ್ತೆ ಸಂಸಾರ, ಕಾಫಿ ಬೆಳೆಗಾರರು ಮರಂದೋಡ ಗ್ರಾಮ ಮಡಿಕೇರಿ ತಾಲೂಕು. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಸ್ವಿಸ್ ಗೋಲ್ಡ್ನ 8ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಹಲವಾರು ಬಂಪರ್ ಕೊಡುಗೆಗಳು ನಿಮಗಾಗಿ. ಬನ್ನಿ, ಆಭರಣಗಳನ್ನು ಖರೀದಿಸಿ. ಗೆಲ್ಲರಿ, ಡೈಮಂಡ್ ನೆಕ್ಲೇಸ್, ಫ್ರಿಡ್ಜ್, ಗೋಲ್ಡ್ ಕಾರ್ಡ್, ಸ್ಮಾರ್ಟ್ ಫೋನ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ನಿಯರ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್, ವಿರಾಜಪೇಟೆ. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ವಿರಾಜಪೇಟೆ ಮಗ್ಗುಲ ಶ್ರೀ ಶನೀಶ್ವರ ನವಗ್ರಹ ದೇವಾಲಯದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜೆ ಇದೇ 26ರಂದು ಬುಧವಾರ ನಡೆಯಲಿದ್ದು ಶನಿ ಜಪ, ಶನಿ ಶಾಂತಿ, ನವಗ್ರಹ ಪೂಜೆ, ಮಧ್ಯಾಹ್ನ 1 ಗಂಟೆಗೆ ಮಹಾಪೂಜೆ, ನಂತರ ಅನ್ನಸಂತರ್ಪಣೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಇರ್ಪು ಶ್ರೀ ರಾಮೇಶ್ವರ ದೇವಸ್ಥಾನದಲ್ಲಿ ಇದೇ 26ರಂದು ಬುಧವಾರ ಶಿವರಾತ್ರಿ ಪ್ರಯುಕ್ತ ರಾತ್ರಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ 27ರಂದು ಗುರುವಾರ ಜಾತ್ರಾ ಮಹೋತ್ಸವ ಪ್ರಯುಕ್ತ ಮಧ್ಯಾಹ್ನ ಅನ್ನದಾನ, ಸಂಜೆ ದೇವರ ಅವಭೃತ ಸ್ನಾನ ನಡೆಯಲಿದೆ. ಭಕ್ತಾದಿಗಳಲ್ಲಾಗಮಿಸಿ ತೀರ್ಥಸ್ನಾನದೊಂದಿಗೆ ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನ ಸಮಿತಿ ಕೋರಿದೆ. ಉತ್ತಮ ಶಿಕ್ಷಣ ಸಂಸ್ಥೆ ಎಂದರೆ ಮೂರ್ನಾಡಿನ ಮಾರುತಿ ಎಜುಕೇಶನ್ ಸೊಸೈಟಿ. ಇಲ್ಲಿ ದಾಖಲಾತಿ ಆರಂಭಗೊಂಡಿದ್ದು ಪ್ಲೇಹೋಮ್ನಿಂದ 5ನೇ ತರಗತಿಯವರೆಗೆ ಪ್ರಯೋಗಶೀಲ ಸ್ಮಾರ್ಟ್ ತರಗತಿ, ಗುಣಮಟ್ಟದ ಶಿಕ್ಷಣ, ನುರಿತ ಶಿಕ್ಷಕರು, ಸುಸಜ್ಜಿತ ಗ್ರಂಥಾಲಯ, ಪ್ರಯೋಗಾಲಯ, ಕಂಪ್ಯೂಟರ್ ಲ್ಯಾಬ್ ಹೊಂದಿದೆ. ಎಸ್ಎಸ್ಎಲ್ಸಿ, ಪಿಯುಸಿಯಲ್ಲಿ ಪ್ರತಿ ವರ್ಷ ಉತ್ತಮ ಫಲಿತಾಂಶ, ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗೂ ಅವಕಾಶ. ಪಿಯುಸಿಯಲ್ಲಿ ಆರ್ಟ್ಸ್ ಮತ್ತು ಕಾಮರ್ಸ್ಗೆ ಪ್ರವೇಶಾತಿ ಲಭ್ಯ. ಪ್ಲೇಹೋಮ್ ಪುಟಾಣಿಗಳಿಗೆ ಉಚಿತ ಶಾಲಾ ವಾಹನ ಸೌಲಭ್ಯ. ನಾಪೋಕ್ಲು, ಕಡಂಗ, ಪಾರಾಣೆ,

ಅಂತಾರಾಷ್ಟ್ರೀಯ ದಂತ ಶಿಕ್ಷಣ ತಜ್ಞಂಗಡ ಸಂಘ ಪಿಂಜ ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸಸ್ ಇಂಗಡ ಕೂಟಾದ ನೆಲೆ ಇಂದು ಪಿಂಜ ನಾಳೆ ವಿರಾಜಪೇಟೆ ಕೊಡಗು ದಂತ ವೈದ್ಯಕೀಯ ಕಾಲೇಜಿಲ್ ಕಾಲತ್ರ ಪದವಿ ದಂತ ವಿಜ್ಞಾನ ವಿಚಾರ ಸಂಕೀರ್ಣತರ 9ನೇ ಆವೃತ್ತಿ ಆಯೋಜನೆ ಮಾಡಿತ್ತು. ಈ ಕಾರ್ಬಾರ್ನ ಡೆಲ್ಲಿಲುಳ್ಳ ಭಾರತ ದಂತ ವೈದ್ಯಕೀಯ ಮಂಡಳಿರ ಕಾರ್ಯಕಾರಿ ಸಮಿತಿರ ಸದಸ್ಯ ಡಾಕ್ಟರ್ ಅನಿಲ್ ಕುಮಾರ್ ಚಾಂದ್ನ ಉದ್ಘಾಟನೆ ಮಾಡಿಸಿ. ಮಲೇಷ್ಯಾ ಮಾಷಾ ವಿಶ್ವವಿದ್ಯಾಲಯದ ದಂತ ಚಿಕಿತ್ಸಾ ವಿಭಾಗದ ಸ್ಥಾಪಕ ಡೀನ್ ಡಾಕ್ಟರ್ ಮೊಹಮ್ಮದ್ ಇಬ್ರಾಹಿಂ ಪಿಂಜ ಡೆಲ್ಲಿಲುಳ್ಳ ಆರ್ಮಿ ಆರ್ ಅಂಡ್ ಆರ್ ಡೆಂಟಲ್ ಸೆಂಟರ್ರ ಕಮಾಂಡೆಂಟ್ ಪಿಂಜ ಬ್ರಿಗೇಡಿಯರ್ ಎನ್ ಎಸ್ ಚೋಪ್ರಾ ಇವು ಮುಖ್ಯ ಬಿಂದುವಾಯಿತು ಕೂಡಿಯಾಡಿ. ಉದ್ಘಾಟನೆಯಲ್ಲಿ ಕೂಡಿಯಾಡಿತು ತಕ್ಕ ಬರಂದ ಸಿಐಡಿಎಸ್ರ ಡೀನ್ ಡಾಕ್ಟರ್ ಸುನೀಲ್ ಮುದ್ದಯ್ಯ ನಂಗ ಪ್ರಗತಿರ ಮೇಲೆ ಗಮನ ಕೊಡ್ಕೊಂಡು ಸಂಶೋಧನೆ ಪಿಂಜ ಪುದಿಯ ವಿಷಯ ಯುವ ವೈದ್ಯಂಗಕ್ಕೆ ಪಿಂಜ ವಿದ್ಯಾರ್ಥಿಯಕ್ಕೆ ಸವಾಲಾಪ ಈ ನಿಟ್ಟಲು ವಿದ್ಯಾರ್ಥಿಯಕ್ಕೆ ಕಾಲತ್ರ ಪದವಿದಂತ ವಿಚಾರ ಸಂಕಿರಣತ್ನ ಆಯೋಜನೆ ಮಾಡೋಕೆ ತೀರ್ಮಾನ ಮಾಡಿಸಿ. ಈ ಕಾರ್ಬಾರ್ಲು ಭಾರತ ಪಿಂಜ ದಕ್ಷಿಣ ಏಷ್ಯಾ ಕೂಡ್ನಕ್ಕೆ 800 ಅವರ ವಿದ್ಯಾರ್ಥಿಯ ಪೇಪರ್ ಪಿಂಜ